ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ವೈದ್ಯಕೀಯ ಪ್ರಯೋಗಾಲಯದ ಸದುಪಯೋಗ ಅನ್ನೋ ವಿಷಯದ ಬಗ್ಗೆ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ, ನಮಗೆಲ್ಲ ಆರಾಮಿಲ್ಲ ಅಂದ್ಕೊಳ್ಳೆ ನಾವು ಆಸ್ಪತ್ರೆಗೆ ಧಾವಿಸ್ತೀವಿ, ಅಲ್ಲೇ ವೈದ್ಯರು ಸಿಗ್ತಾರೋ ಇಲ್ಲೋ ಅನ್ನೋ ಆತುರ ನಮಗೆಲ್ಲ. ಇಷ್ಟರ ಮಧ್ಯೆ ವೈದ್ಯರು ಸಿಕ್ಕರು, ಆಮೇಲೆ ಚಿಕಿತ್ಸೆ ಏನು ತಗೋಬೇಕು ಅಂತ ಹೇಳಿದ ಮೇಲೂ ನಮ್ಗೆ ಅಲ್ಲಿ ಒಂದು ವೈದ್ಯಕೀಯ ಪ್ರಯೋಗಾಲಯ ಅದ ಅನ್ನೋದ್ರ ಬಗ್ಗೆ ಜಾಸ್ತಿ ಕಲ್ಪನೆನೇ ಇರುವುದಿಲ್ಲ. ಇಂತಹ ವೈದ್ಯಕೀಯ ಪ್ರಯೋಗಾಲಯದ ಸದುಪಯೋಗವನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ವಿಷಯ. ಈ ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಬಂದಾರ ಡಾಕ್ಟರ್ ದೀಪಕ್ ಕಣಬೂರ್ ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಡಾಕ್ಟರ್ ಪರಿಚಯ ಮಾಡಿಕೊಳ್ಳೋಣ ಅಂತ ಶ್ರೋತೃಗಳೇ. ಡಾಕ್ಟರ್ ದೀಪಕ್ ಕಣಬೂರ್ ಅವರು ಉಪಪ್ರಾಂಶುಪಾಲರಾಗಿ, ಪ್ರಾಧ್ಯಾಪಕರಾಗಿ, ರೋಗ ಗುಣಶಾಸ್ತ್ರ ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ ಇಲ್ಲೇ ಕಾರ್ಯ ಮಾಡ್ತಾ ಇದ್ದಾರೆ. ಇವರು ಮೂಲತಃ ಬಿಜಾಪುರದವರು. ಎಂಬಿಬಿಎಸ್ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಶ್ರೀ ಬಿಎಂ ಪಾಟೀಲ್ ವೈದ್ಯಕೀಯ ಕಾಲೇಜು ಬಿಜಾಪುರದೊಳಗೆ 1995 ಪೂರ್ಣ ಮಾಡಿದರು. ನಂತರ ಎಂಡಿ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯೊಳಗೆ 1999 ಪಡ್ಕೊಂಡ್ರು. ನಂತರ ಬಿಜಾಪುರದ ಬಿಎಲ್ಡಿ ವೈದ್ಯಕೀಯ ಕಾಲೇಜಿನೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ಯಾರ. 2006 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ರೋಗ ಗುಣಶಾಸ್ತ್ರ ವಿಭಾಗದೊಳಗೆ ಕಳೆದ 17 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರು ಹಾಗೂ ಉಪಪ್ರಾಂಶುಪಾಲರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾದರೆ ಈಗ ವೈದ್ಯಕೀಯ ಪ್ರಯೋಗಾಲಯದ ಸದುಪಯೋಗ, ಈ ಬಗ್ಗೆ ಡಾಕ್ಟರ್ ದೀಪಕ್ ಕಣಬೂರ್ ಅವರಿಂದ ಒಂದಿಷ್ಟು ಮಾಹಿತಿ ಮಾಡಿಕೊಳ್ಳೋಣ ಅಂತ. ನೀವು ಅಷ್ಟೋ ತನಕ ನಿಮ್ಮ ಪ್ರಶ್ನೆಗಳನ್ನು ತಯಾರು ಮಾಡಿಟ್ಕೊಳ್ಳ್ರಿ, ಮಾಹಿತಿಯ ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ. ಡಾಕ್ಟರ್, ಈಗ ತಾವು ಇದರ ಬಗ್ಗೆ ಮಾಹಿತಿ ಕೊಡಬಹುದು. ಕೇಳಿದ್ರೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಟಾಪಿಕ್ ಅಂದರೆ, ಇವತ್ತಿನ ವಿಷಯ ಅಂದರೆ ವೈದ್ಯಕೀಯ ಪ್ರಯೋಗಾಲಯ. ಅಂದರೆ ಸರಳ ಮಾತಿನಲ್ಲಿ ಹೇಳಬೇಕಂದ್ರೆ, ನಿಮ್ಗೆ ಗೊತ್ತಿರೋಂಗೆ ಲ್ಯಾಬ್ ಅಂತಿರಲ್ಲ, ಲ್ಯಾಬ್ರೋಟ್ರಿ, ಇದರ ಬಗ್ಗೆ ಮಾಹಿತಿ ಎಷ್ಟಿರಬೇಕು, ಒಬ್ಬ ರೋಗಿಗೆ ಅದರದಿಂದ ಒಳ್ಳೆಯ ಉಪಯೋಗ ಪಡಿಬೇಕಾದ್ರೆ ಏನು ತಿಳಿದಿರಬೇಕು, ಇದೇ ಇವತ್ತಿನ ವಿಷಯ. ಮೊದಲ ನಿಮಗೆ ಲ್ಯಾಬ್ರೋಟ್ರಿ ಅಂದರೆ ಏನು, ಅದರಲ್ಲಿ ಕೆಲಸ ಮಾಡೋ ಜನರ ಬಗ್ಗೆ, ಅದರಲ್ಲಿರೋ ಉಪಕರಣಗಳ ಬಗ್ಗೆ, ಮತ್ತು ಅಲ್ಲಿ ಮಾಡೋ ವಿಧಾನ ಬಗ್ಗೆ ಮತ್ತೊಂದು ಸೂಕ್ಷ್ಮ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಒಂದು ಲ್ಯಾಬ್ರೋಟ್ರಿ ಅಂದರೆ ಒಂದು ಪ್ರೈವೇಟ್ ಆಗಿರೋ ಒಂದು ಚಿಕ್ಕದಾದ ಲ್ಯಾಬ್ರೋಟ್ರಿ ಇರ್ಬೋದು, ಅಥವಾ ಒಂದು ದೊಡ್ಡ ಹಾಸ್ಪಿಟಲ್ದಲ್ಲಿ ಒಂದು ಲ್ಯಾಬ್ರೋಟ್ರಿ ಇರ್ಬೋದು, ಅಥವಾ ಒಂದು ವೈದ್ಯಕೀಯ ಕಾಲೇಜ್ನಲ್ಲಿ ಇರುವ ಅತಿ ದೊಡ್ಡದಾದ ಒಂದು ಲ್ಯಾಬ್ರೋಟ್ರಿ ಇರ್ಬೋದು. ಆದರೆ ಅಲ್ಲಿ ಇರುವರಂದರೆ ಲ್ಯಾಬ್ರೋಟ್ರಿ ತಜ್ಞರು, ಅದರಲ್ಲಿ ಮುಖ್ಯವಾಗಿರುವರು ಟೆಕ್ನಿಷಿಯನ್ಸ್ ಮತ್ತು ವೈದ್ಯರು. ನಿಮ್ಗೆ ಗೊತ್ತಿರಬೇಕು, ಲ್ಯಾಬ್ರೋಟ್ರಿಯಲ್ಲಿ ಪರಿಣಿತಿ ಪಡೆದ ವೈದ್ಯರು ಇದ್ದಾರೆ, ಅವರಿಗೆ ಪ್ಯಾಥೊಲಾಜಿಸ್ಟ್, ಬಯೋಕೆಮಿಸ್ಟ್ ಮತ್ತು ಮೈಕ್ರೋಬಯಾಲಜಿಸ್ಟ್ ಅಂತ ಕರೀತಾರೆ, ಅವರು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ನೀವು ಹೊರಗಡೆ ನೋಡಿದ ಲ್ಯಾಬ್ರೋಟರಿಯಲ್ಲಿ ಬರೀ ಟೆಕ್ನಿಷಿಯನ್ ಇರ್ಬೋದು, ಆದರೂ ಅವರು ತಜ್ಞರು, ಅವರು ವಿಶೇಷ ತರಬೇತಿ ಪಡೆದಿರ್ತಾರೆ. ಅವರು ಮೆಡಿಕಲ್ ಲ್ಯಾಬ್ರೋಟ್ರಿ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಮಾಡಿ ಪರಿಣಿತಿ ಪಡೆದು ಒಂದು ಲ್ಯಾಬ್ರೋಟ್ರಿ ನಡೆಸ್ತಾ ಇರ್ತಾರೆ. ಅದರಲ್ಲಿ BSc ಟೆಕ್ನಿಷಿಯನ್ ಮಾಡಿದವರು ಇರ್ತಾರೆ, ಇನ್ನಷ್ಟು ಪರಿಣಿತಿ ಪಡೆದವರು, ಮತ್ತು MD ಡಿಗ್ರಿ ಮಾಡಿ, ಅಂದರೆ MBBS ವೈದ್ಯರಾಗಿ MD ಮಾಡಿ ಲ್ಯಾಬ್ರೋಟ್ರಿ ನಡೆಸ್ತಾ ಇರ್ತಾರೆ. ಇವರೆಲ್ಲರಲ್ಲಿ ಅಲ್ಲೇ ಕೆಲಸ ಮಾಡುವ ಜನರು. ಇನ್ನು ಅಲ್ಲಿರುವ ಉಪಕರಣಗಳು ಅಂದರೆ ಮಷಿನ್ಸ್, ಕೆಲವೊಂದು ಅಲ್ಲಿ ಮಾಡೋ ವಿಧಾನಗಳಿಗೆ ಮಷಿನ್ ಬೇಕಾಗಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಬ್ಲಡ್ ಗ್ರೂಪಿಂಗ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ, ನಿಮ್ಗೆ ಗೊತ್ತಿದ್ರೆ ಅದು ಬ್ಲಡ್ ಗ್ರೂಪಿಂಗ್ ಮಾಡಬೇಕಾದ್ರೆ ಅದು ಕೈಯಿಂದ ಒಂದು ರಕ್ತದ ಹನಿ ತೊಗೊಂಡು ಒಂದೆರಡು ರಸಾಯನ ಮಿಕ್ಸ್ ಮಾಡಿ ಇವರು ಗ್ರೂಪ್ ಎ ಯಾವುದು ಅಂತ ಹೇಳೋದು. ಇದಕ್ಕೆ ಮಷಿನ್ ಬೇಕಾಗಿಲ್ಲ. ಬಟ್ ಕೆಲವೊಂದು ಲ್ಯಾಬ್ರೋಟ್ರಿ ಟೆಸ್ಟ್ ಮಾಡಬೇಕಾದ್ರೆ ಎಷ್ಟೋ ದೊಡ್ಡದು ಹೊಸದಾದ ಉಪಕರಣಗಳು ಬಂದಿವೆ. ಹೇಗೆ ಬ್ಲಡ್ ಗ್ಲುಕೋಸ್ ಅಲ್ಲವೇ ಗ್ಲುಕೋಮೀಟರ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದು ಅತಿ ಸರಳವಾದ ಒಂದು ಮಷಿನ್. ಅದಕ್ಕಿಂತ ಹೆಚ್ಚಾಗಿ ಹೆಮಟಾಲಜಿ ಅನಲೈಸರ್ಸ್ ಇವೆ. ಎಲ್ಲ ರಕ್ತದ ಎಲ್ಲ ಅಂಶಗಳನ್ನು ಎಣಿಸಿ ತಂತಾನೇ ಒಂದು ಬ್ಲಡ್ ಸ್ಯಾಂಪಲ್ ಹಾಕಿಬಿಟ್ರೆ ಅದರಲ್ಲಿ ಎಲ್ಲ ರಿಪೋರ್ಟ್ ಕೊಡುವಂಥ ಮಷಿನ್ಗಳು ಅವೈಲೇಬಲ್ ಇವೆ. ಸೊ ತಜ್ಞರು ಮತ್ತು ಮಷಿನ್ಗಳು ಉಪಕರಣಗಳು ಇವೆರಡೂ ಕೂಡಿ ಆಗುವ ಒಂದು ಸಂಸ್ಥೆ ಅನ್ಬೋದು, ಅದು ಒಂದು ಲ್ಯಾಬ್ರೋಟ್ರಿ. ಇದರಲ್ಲಿ ರಕ್ತ ಮಲಮೂತ್ರ ತಪಾಸಣೆ ನಡೀತಾ ಇರ್ತದೆ. ಆದರೆ ಅಷ್ಟೇ ಅಲ್ಲ, ರಕ್ತದಲ್ಲಿ ಎಷ್ಟೋ ನೂರಾರು ಇನ್ಫ್ಯಾಕ್ಟ್ ಸಾವಿರಾರು ಟೆಸ್ಟ್ಗಳು ಅವೈಲೇಬಲ್ ಇವೆ. ಅದು ತಜ್ಞರ ಇವೆಲ್ಲ ಕೆಲಸ ಮಾಡುವ ತಜ್ಞರ ತರಬೇತಿ ಅನುಭವದ ಪ್ರಕಾರ ಅವೆಲ್ಲ ವಿಧಾನಗಳನ್ನು ಉಪಯೋಗಿಸಿ ಈ ಉಪಕರಣವನ್ನು ಉಪಯೋಗಿಸಿ ಆ ರಕ್ತದ ಮೇಲೆ ಇರೋ ಎಲ್ಲ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ರಿಪೋರ್ಟ್ ಕೊಡೋದು, ನಿಮಗೆ ರೋಗಿಗಳಿಗೆ ರಿಪೋರ್ಟ್ ಕೊಡೋ ಕೆಲಸ ಮಾಡೋದೇ ಒಂದು ಲ್ಯಾಬ್ರೋಟ್ರಿ. ಈಗ ಲ್ಯಾಬ್ರೋಟ್ರಿ ರಿಪೋರ್ಟ್ಗಳ ಮಹತ್ವ ಏನಂತ ಸ್ವಲ್ಪ ನೋಡೋಣ. ರಿಪೋರ್ಟೇ ಮಹತ್ವದ್ದಲ್ಲ, ಮನುಷ್ಯನ ಅಥವಾ ರೋಗಿಯ ದೇಹದ ಸ್ಥಿತಿಗೆ ಪೂರಕವಾಗಿ ಏನು ಮಾಹಿತಿ ಬೇಕೋ ಅದನ್ನು ಕೊಡುವುದೇ ನಾವು ರಿಪೋರ್ಟ್ ಅಂತೀವಿ. ಹಾಗಾಗಿ ಇದು ರೋಗ ಪತ್ತೆ ಅಥವಾ ರೋಗಿಯ ಪರಿಸ್ಥಿತಿಯನ್ನು ಒಂದು ಕಂಡುಹಿಡಿಯುವ ಪತ್ತೆ ಮಾಡಲಿಕ್ಕೆ ಸಹಕಾರಿಯಾಗಿರುವ ಒಂದು ಮಾಹಿತಿ ಅಂದರೆ ಒಂದು ರಿಪೋರ್ಟ್, ರೋಗಿಯ ದೇಹದ ಪರಿಸ್ಥಿತಿ. ಹಾಗೆ ರೋಗಿಯ ದೇಹದ ಪರಿಸ್ಥಿತಿಗೆ ಏನು ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಬೇಕೋ ಅದು ಇರುವುದೇ ಒಂದು ರಿಪೋರ್ಟ್. ಅದು ರಕ್ತದಲ್ಲಿ ಕಂಡುಹಿಡಬೇಕಾಗಿರ್ಬೋದು, ಕಫದಲ್ಲಿ ಕಂಡುಹಿಡಬೇಕಾಗಿರ್ಬೋದು, ಹೇಗಾದರೂ ಕಂಡುಹಿಡಬೇಕು. ಆದರೆ ಬೇಕಾಗಿರೋದು ಒಂದು ಪೂರಕವಾದ ಒಂದು ಮಾಹಿತಿ. ಹಾಗಾಗಿ ಬರೇ ರಿಪೋರ್ಟ್ಗೆ ಮಹತ್ವ ಅಂತ ಹೇಳಕ್ಕೆ ಬರೋದಿಲ್ಲ, ಅದಕ್ಕಾಗಿ ವೈದ್ಯರ ಸಲಹೆ ಬೇಕೇ ಬೇಕು. ನಾನೇನು ಹೇಳಬೇಕಂದ್ರೆ ಕೆಲವರು ರಿಪೋರ್ಟನ್ನು ನೋಡ್ಕೊಂಡು ತಾವೇ ಗೂಗಲ್ ಬಾಬಾ ಅಂತ ಕೇಳ್ಕೊಳ್ತಾರಲ್ಲ, ಅದರಲ್ಲಿ ನೋಡಿಕೊಂಡು ತಾವೇ ಈ ರಿಪೋರ್ಟ್ದ ಅರ್ಥ ಹೀಗೆ ಹಾಗೆ ಅಂತ ತಿಳ್ಕೊತಾರೆ. ಹಾಗಲ್ಲ, ವೈದ್ಯರ ಸಲಹೆ ಪ್ರಕಾರ ಮಾಡಿಸಿರುವ ಒಂದು ಲ್ಯಾಬ್ರೋಟ್ರಿ ಟೆಸ್ಟು ಅದರದ್ದು ರಿಪೋರ್ಟ್ ಆ ರೋಗಿಯ ದೇಹದ ಪರಿಸ್ಥಿತಿ ಅನುಗುಣವಾಗಿ ನೋಡಿಕೊಂಡು ಅದರದ್ದು ಮಹತ್ವ ಬರ್ತದೆ. ಅಂದರೆ ರಿಪೋರ್ಟ್ ನೋಡಿ ಸ್ವಯಂ ಚಿಕಿತ್ಸೆ ಮಾಡ್ಕೊಳ್ಳೋರು ಕೆಲವರು ಇರ್ತಾರಲ್ಲ ಡಾಕ್ಟರ್, ಹಾಂ ಅವ್ರಿಗೆ ನಾನು ಹೇಳ್ತಾ ಇರೋದು ಅದರ ಬಗ್ಗೆ ತಿಳ್ಕೊಳ್ಳಿ, ಮಾಹಿತಿ ಇರಲಿ. ಬಟ್ ಆದ್ರಿಂದ ತಾವು ನೀವೇ ನಿಮ್ಮ ಚಿಕಿತ್ಸೆಯನ್ನು ಶುರು ಮಾಡೋದು ಅಷ್ಟು ಸಮಂಜಸ ಇಲ್ಲ, ನಿಮ್ಮದೇ ತಲೆನೋವು ಜಾಸ್ತಿ ಆಗ್ಬೋದು, ಇದರ ಅರ್ಥ ಏನು ಅಂತ ಅದನ್ನು ಮುಂದೆ ನಾವು ಇನ್ನಷ್ಟು ಮಾಹಿತಿ ನೋಡೋಣ ಅದರಲ್ಲಿ. ಇನ್ನು ಮುಂದೆ ಲ್ಯಾಬ್ರೋಟ್ರಿಯ ಸದುಪಯೋಗ ಪಡೀಲಿಕ್ಕೆ ಕೆಲವೊಂದು ನಿಯಮಗಳವೆ ಏನೋ ನಮ್ಗೆ ಗೊತ್ತಿರಬೇಕಾನು. ಒಂದು ಮೂರು ನಾಲ್ಕು ರೂಲ್ಸ್ ಅಂತ ನೋಡೋಣ. ಒಂದು, ತಪಾಸಣೆಗೆ ಹೋದರೆ ಅಲ್ಲಿ ತಜ್ಞರು ಅಥವಾ ಟೆಕ್ನಿಷಿಯನ್ಸ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನಿಮ್ಗೆ ಕೊಡ್ತಾರೆ. ಖಾಲಿ ಹೊಟ್ಟೆಲೇ ಬರಬೇಕು, ಮುಂಜಾನೆ ಬರಬೇಕು, ಹೀಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದ್ದರೆ ಅದನ್ನು ಫಾಲೋ ಮಾಡಬೇಕು, ನಿಮಗೆ ಪಾಲಿಸಬೇಕು ಆ ನಿಯಮಗಳನ್ನು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಬೇಕು. ಈಗ ಒಂದು ನಿಮಗೆ ಒಂದು ಸಾದಾ ಉದಾಹರಣೆ ಕೊಡಬೇಕಂತಂದರೆ, ಶುಗರ್ ಟೆಸ್ಟಿಂಗ್ ಹೋಗಿರ್ತಾರೆ, ಖಾಲಿ ಹೊಟ್ಟೆಲೆ ಮುಂಜಾನೆ ಬರಬೇಕು, ಅದಕ್ಕೆ ಫಾಸ್ಟಿಂಗ್ ಶುಗರ್ ಅಂತಾರೆ. ರಾತ್ರಿಯಿಂದ ಊಟ ಆದಮೇಲೆ ಖಾಲಿ ಹೊಟ್ಟೆಲೆ ಮುಂಜಾನೆ ಬಂದು ಒಂದು ಬ್ಲಡ್ ಸ್ಯಾಂಪಲ್ ಕೊಡಬೇಕು, ಶುಗರ್ ಟೆಸ್ಟಿಂಗ್. ಆಮೇಲೆ ಇನ್ನೊಂದು ಬ್ಲಡ್ ಸ್ಯಾಂಪಲ್ ಕೊಡೋದಿರ್ತಾರೆ, ಅದಕ್ಕೆ ಪೋಸ್ಟ್ ಪ್ರಾಂಡಿಯಲ್, ಅಂದರೆ ಒಂದಿಷ್ಟು ಉಪಹಾರ ತೊಗೊಂಡು ಸ್ವಲ್ಪ ಸಮಯದ ನಂತರ ಮತ್ತೊಂದು ಅದೇ ಶುಗರ್ ಟೆಸ್ಟಿಂಗ್ ಕೊಡಬೇಕಂದು. ಇದ್ರದ್ದು ಇನ್ಸ್ಟ್ರಕ್ಷನ್ ಅಂದರೆ ಇದ್ರದ್ದು ಒಂದು ಫಾಲೋ ಮಾಡಬೇಕಾಗಿದ್ದ ಒಂದು ರೂಲ್ ಏನಿರ್ತದೆ ಅಂತಂದರೆ, ಉಪಹಾರ ತೊಗೊಂಡ ಮೇಲೆ ಕನಿಷ್ಠ ಒಂದೂವರೆ ತಾಸು ಅಥವಾ ಎರಡು ತಾಸು ಒಂದು ಗಂಟೆ ಕಳೆದ ಮೇಲೆ ಬ್ಲಡ್ ಸ್ಯಾಂಪಲ್ ಕೊಡಬೇಕು. ಅಂದರೆ ಇದರ ಅರ್ಥ ಏನಂದರೆ, ಖಾಲಿ ಹೊಟ್ಟೆಲೆ ಒಂದು ರಕ್ತದ ಅಂಶದಲ್ಲಿ ಶುಗರ್ ಎಷ್ಟಿದೆ, ಆಮೇಲೆ ಊಟ ಆದಮೇಲೆ ಇದರದ್ದು ಒಂದು ಮಾಹಿತಿ ತೊಗೊಳ್ಳೋಕ್ಕೆ. ಆದರೆ ಕೆಲವರು ಏನು ಮಾಡ್ತಾರೆ, ತಮಗೆ ಅದರ ಅರ್ಥ ತಿಳಿಲಾರದೆ ಇದ್ದದ್ರಿಂದ ಅಥವಾ ತಮಗೆ ಎಲ್ಲ ಊರಿಗೆ ಹೋಗೋದು ಅವಸರ ಇದ್ದದ್ರಿಂದ ಉಪಹಾರ ಅಂತೂ ತೊಗೊಳ್ತಾರೆ. ಉಪಹಾರ ತೊಗೊಂಡು ಬಂದು ಮರುಕ್ಷಣನೇ ಲ್ಯಾಬ್ರೋಟ್ರಿಗೆ ಬಂದು ನನ್ನ ಬ್ಲಡ್ ಸ್ಯಾಂಪಲ್ ತೊಗೊಂಡು ಬಿಡಿ, ನನಗೆ ಊರಿಗೆ ಹೋಗೋದು ಅಂತ. ಆವಾಗೇನಾಗ್ತದೆ, ಆ ಮಾಡಿದ ಉಪಹಾರ ರಕ್ತದಲ್ಲಿ ಹೋಗೇ ಇಲ್ಲ ಇನ್ನೂ. ಸೊ ಶುಗರ್ ವ್ಯಾಲ್ಯೂ ಇನ್ನಷ್ಟು ಕಡಿಮೆ ಆಗಿ ಲ್ಯಾಬ್ರೋಟ್ರಿ ವ್ಯಾಲ್ಯೂಸಲ್ಲಿ ಡಿಫ್ರೆನ್ಸ್ ಬಂದಂಗೆ ಅನ್ನಿಸ್ತದೆ. ಅದನ್ನು ನೋಡಿ ಮತ್ತು ಅವ್ರು ಸಿಟ್ಟಾಗೋದು, ಲ್ಯಾಬ್ರೋಟ್ರಿದವ್ರು ಸರಿಯಾಗಿ ಟೆಸ್ಟ್ ಮಾಡಿಲ್ಲ ಅಂತ. ಬಟ್ ಇದು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಲಿಲ್ಲ ಅಂತ ಆಗಿದ್ದು. ಇದರಲ್ಲಿ ಲ್ಯಾಬ್ರೋಟ್ರಿದ ತಪ್ಪಂತ ಇಲ್ಲೇ ಇಲ್ಲ, ಆದರೆ ಇದು ಪಾಪ ಅವರು ತಿಳ್ಕೊಳ್ಳಿಲ್ಲ ಅದನ್ನು. ಅಂದರೆ ಇದೊಂದು ಮುಖ್ಯವಾದ ಮಾತು ಅಂತ. ಈಗ ನೀವು ಪ್ರಯೋಗಾಲಯಕ್ಕೆ ಹೋಗಬೇಕಾದ್ರೆ ಅವ್ರು ಏನು ಹೇಳ್ತಾರಲ್ಲ ಅವ್ನ ತಪ್ಪದ ಪಾಲಿಸಬೇಕು ರೋಗಿ ಅಂತ ನೀವು ಹೇಳ್ತೀರಿ ಡಾಕ್ಟರ್? ಇದು ಮೊದಲೇದು. ಅಂದರೆ ಯಾವುದಾದ್ರೂ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಲ್ಲ ಟೆಸ್ಟಿಗೆ, ಅದನ್ನು ಫಾಲೋ ಮಾಡಬೇಕಾಗಿರೋದು. ಎರಡನೇದು, ತಪಾಸಣೆ ಬಗ್ಗೆ ತಿಳ್ಕೊಳ್ಬೇಕು. ನಿಮಗೆ ಹೇಳಬೇಕಂದ್ರೆ ಕೆಲವೊಬ್ಬರು ಬರ್ತಾರೆ, ಏ ಇಷ್ಟು ರಕ್ತ ತೊಗೊಳ್ಬೇಡ್ರಿ ನನ್ನ ಕಡೆಯಿಂದ, ಅಗದಿ ಕಡಿಮೆ ತೊಗೊಳ್ರಿ, ಇಷ್ಟು ರಕ್ತ ತೊಗೊಳ್ತೀರಾ, ಇದಷ್ಟೇ ಒಂದೇ ಟೆಸ್ಟಿಗೆ ಇಷ್ಟು ರಕ್ತ ಬೇಕಾ ಅಂತ. ಇದು ಹೇಳಬೇಕಂತಂದ್ರೆ ಎಲ್ಲರಿಗಂದರೆ, ಯಾವ ಟೆಸ್ಟಿಗೆ ಎಷ್ಟು ಸ್ಯಾಂಪಲ್ ಬೇಕೋ ಅಷ್ಟೇ ತೊಗೊಳ್ತೀವಿ ನಾವು. ಈಗ 2 ml ರಕ್ತ ಬೇಕಂತಂದರೆ ಆ ಮಷೀನ್ದಲ್ಲಿ ಆ ಟೆಸ್ಟ್ ಮಾಡಬೇಕಾದ್ರೆ ಅಷ್ಟು ರಕ್ತ ಬೇಕೇ ಬೇಕು, ಅಂದರೆ ಅಷ್ಟು ಮಿನಿಮಮ್ ವಾಲ್ಯೂಮ್ ಅಂತಾರೆ. ಅಷ್ಟು ರಕ್ತ ತೊಗೊಳ್ಳಿಲ್ಲ ಅಂದರೆ ಅದು ಟೆಸ್ಟೇ ಸರಿ ಹೋಗೋದಿಲ್ಲ. ಈಗ ನೀವು ಹೇಳ್ತೀರಂತೇಳಿ, ಇಲ್ಲ ಪಾಪ ಭಾಳ ಅಶಕ್ತನಿದ್ದಾನೆ ಕಡಿಮೆ ಸ್ಯಾಂಪಲ್ ತೊಗೊಳ್ಳಿ ಅಂತಂದರೆ ಅದು ರಿಪೋರ್ಟೇ ತಪ್ಪಾಗಿ ಬರ್ಬೋದು, ಯಾಕಂದರೆ ಅದ್ರ ಪ್ರಮಾಣ ಕಡಿಮೆ ಆಗಿದೆ. ಸೊ ನೀವು ತಪಾಸಣೆಯಲ್ಲಿ ಎಷ್ಟು ರಕ್ತ ತಗೊಳ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕು. ಅಂದ್ರೆ ತಜ್ಞ ವೈದ್ಯರಿಗೆ ಗೊತ್ತಿರುತ್ತದೆ ಎಷ್ಟು ತಗೋಬೇಕು ಅಂತ, ಅವ್ರು ಅಷ್ಟೇ ತಗೋತಿರ್ತಾರೆ. ಹಾಗಾಗಿ ನೀವು ಕಡಿಮೆ ತಗೊಳ್ರಿ ಅಥವಾ ಜಾಸ್ತಿ ತಗೊಳ್ರಿ, ಕೆಲವರು ಅಂತಾರೆ ಇನ್ನೂ ಜಾಸ್ತಿ ತಗೊಳ್ಳಿ ಅಂತ, ಅದನ್ನೂ ಸಾಧ್ಯವಿಲ್ಲ. ಜಾಸ್ತಿನೂ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಡಿಮೆನೂ ಇಲ್ಲ, ಅದೊಂದು ಪ್ರಮಾಣದ ಪ್ರಕಾರ ಇರ್ತದೆ. ಸೊ ನೀವು ತಿಳ್ಕೊಬೋದು. ಮೂರನೇದಂದ್ರೆ ಈಗ ನಾವು ಕೊಟ್ಟದ್ದು ಒಂದು ಯಾವುದೋ ಒಂದು ಟೆಸ್ಟ್ ಕೊಟ್ಟಿದ್ದೀವಿ, ಇದು ರಿಪೋರ್ಟ್ ಯಾವಾಗ ಸಿಗ್ತದೆ ಅಂತ ಕೇಳ್ಕೊಂಡು ಹೋಗಬೇಕು. ಇದು ಬಹಳಷ್ಟು ಜನ ಇದನ್ನು ತಿಳ್ಕೋದೇ ಇಲ್ಲ ಅದನ್ನು. ಯಾಕಂದರೆ ಒಂದು ರಕ್ತದಲ್ಲಿ ಎಷ್ಟೋ ಒಂದು 7-8 ಟೆಸ್ಟ್ ಇದ್ದಾಗ ಅವು ಬೇರೆ ಬೇರೆ ಥರದ ಪ್ರೊಸೀಜರ್ಗಳಲ್ಲಿ ಮಾಡ್ತಾರೆ. ನಿಮಗೆ ಹೇಳಬೇಕಂದ್ರೆ ಹಿಮೋಗ್ಲೋಬಿನ್ ಟೆಸ್ಟಿಂಗ್, ಇದು 10 ನಿಮಿಷದಲ್ಲಿ ಆಗೋ ಟೆಸ್ಟ್. ಒಂದು ಮಷಿನ್ದಲ್ಲಿ ರನ್ ಮಾಡಿದ್ಮೇಲೆ ಹಿಮೋಗ್ಲೋಬಿನ್ ಟೆಸ್ಟ್ ಆಗೇ ಬಿಡ್ತದೆ. ಬಟ್ ಒಂದು ಬ್ಲಡ್ ಸ್ಮಿಯರ್ ರಿಪೋರ್ಟ್ ಅಂತಿರ್ತದೆ, ಅದು ಒಂದು ಬ್ಲಡ್ದಲ್ಲಿ ಆಗುವ ಟೆಸ್ಟ್. ಅದೇ ನಿಮ್ಗೆ ಕೊಟ್ಟದ ಸ್ಯಾಂಪಲ್ ಅದನ್ನೇ, ಬಟ್ ಅದರಲ್ಲಿ ಏನಾಗ್ತದೆ ಒಂದು ಗ್ಲಾಸ್ ಸ್ಲೈಡ್ ಅಂದರೆ ಒಂದು ಕಾಜಿನ ಒಂದು ತುಣುಕಿನ ಮೇಲೆ ಆ ರಕ್ತದ ಒಂದು ಡ್ರಾಪ್ ಒಂದು ಹನಿಯನ್ನು ಸ್ಪ್ರೆಡ್ ಮಾಡಿ ಅಂದರೆ ಸವರಿಸಿ ಅದ್ರ ಮೇಲೆ ಒಂದು ಸ್ಟೇನ್ ಒಂದು ಬಣ್ಣ ಹಾಕಿ ಅದನ್ನು ಒಬ್ಬರು ಪ್ಯಾಥೊಲಜಿಸ್ಟ್ ಒಂದು ಮೈಕ್ರೋಸ್ಕೋಪ್ ತೊಳಗೆ ನೋಡಿ ಆಮೇಲೆ ರಿಪೋರ್ಟ್ ಕೊಡೋದು. ಸೊ ಅದಕ್ಕೆ ಒಂದು 4 ಅಥವಾ 5 ತಾಸು ಕಡಿಮೆ ಆಗ್ತೇ ಆಗ್ಬೋದು ಸಮಯ. ಸೊ ನಿಮಗೇನು ಗೊತ್ತಿರಬೇಕು, ಈ ರಿಪೋರ್ಟ್ ಯಾವಾಗ ಸಿಗ್ತದೆ, ಕೆಲವೊಮ್ಮೆ 3 ದಿವಸ ಸಿಗ್ತದೆ, ಕೆಲವೊಂದು ಬಯೋಪ್ಸಿ ಅಂತ ರಿಪೋರ್ಟಲ್ಲಿ 3 ದಿವಸ ಹಿಡಿಬೋದು. ಇದು ಯಾಕೆ ನಿಮ್ಗೆ ಗೊತ್ತಿರಬೇಕಂದ್ರೆ, ಈಗ ನೀವು ಸುಮ್ಮನೆ ಬಂದು ಒಂದು ಗಂಟೆ ಆದಮೇಲೆ ಬಂದು ಇನ್ನೂ ರಿಪೋರ್ಟ್ ಯಾಕೆ ರೆಡಿ ಆಗಿಲ್ಲ ನಂದು ಅಂತ ಹಿಂಗೆ ಬಂದು ಜಗಳಲಿಕ್ಕೆ ಶುರು ಮಾಡ್ತಾರೆ ಹಾಸ್ಪಿಟಲ್ದಲ್ಲಿ, ಮತ್ತೆ ಅವ್ರಿಗೆ ತಿಳಿಸ್ಬೇಕು. ಸೊ ನಿಮಗೆ ಇದು ಮೂರನೇದು ತಿಳಿಬೇಕಂತಂದರೆ ರಿಪೋರ್ಟ್ಗಳು ಸಿಗುವ ಟೈಮ್ ಯಾವಾಗ ಸಿಗ್ತದೆ ಅಂತ. ಇನ್ನು 4ನೇದು ಬಹಳ ಮಹತ್ವದ್ದು, ಬಹಳ ಜನ ಫಾಲೋ ಮಾಡೋದೇ ಇಲ್ಲ ಅಂತಂದರೆ, ನಿಮ್ಮ ಎಲ್ಲ ರಿಪೋರ್ಟ್ಗಳು, ನಿಮ್ಮ ಮನೆಯಲ್ಲಿ 4 ಜನ ಇದ್ದಾರೆ ಅಂತ ತಿಳ್ಕೊರಿ, ಅವರೆಲ್ಲ ರಿಪೋರ್ಟ್ಗಳನ್ನು ಎಷ್ಟೇ ವರ್ಷದಿಂದ ಇರಲಿ ಒಂದು ಚೆನ್ನಾಗಿ ಒಂದು ಫೈಲ್ದಲ್ಲಿ ಇಟ್ಕೊಳ್ಬೇಕು. ಎಲ್ಲ ರಿಪೋರ್ಟ್ 1 ವರ್ಷ ಇರಲಿ, ಹಳೆ ವರ್ಷ 3-4 ವರ್ಷದಿಂದ ಇರಲಿ. ಯಾಕಂದರೆ ಒಬ್ಬ ವೈದ್ಯರ ಕಡೆ ಹೋದಾಗ ಹಿಂದಿನ ರಿಪೋರ್ಟ್ ಮತ್ತು ಈಗ ಮಾಡಿದ ರಿಪೋರ್ಟಲ್ಲಿ ಕಂಪೇರ್ ಮಾಡಿ ಅಂದರೆ ಹೋಲಿಕೆ ಮಾಡಿ ನೋಡಿದಾಗ ಅದಕ್ಕೆ ಭಾಳ ಮಹತ್ವ ಇರ್ತದೆ. ಆವಾಗ 6 ತಿಂಗಳ ಹಿಂದೆ ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿತ್ತು ಅದ್ರ ಪ್ರಕಾರ ಈಗೆಷ್ಟು ನೋಡಿದರೆ ಭಾಳಷ್ಟು ಮಾಹಿತಿ ಸಿಗ್ತದೆ. ಹಾಗಾಗಿ ಎಲ್ಲ ರಿಪೋರ್ಟ್ಗಳನ್ನು ಒಂದು ಫೈಲಲ್ಲಿ ಸರಿಯಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು ಕಡೆಯದಾಗಿ ಎಲ್ಲರೂ ಕೇಳ್ತಾರೆ ಈ ಲ್ಯಾಬ್ರೋಟ್ರಿ ಗುಣಮಟ್ಟದ್ದು ಅದನ್ನು ಇಲ್ಲೋ, ಇದು ಒಳ್ಳೆ ಲ್ಯಾಬ್ರೋಟ್ರಿ ಇಲ್ಲೋ, ಇದು ಹೇಗೆ ತಿಳ್ಕೋದು. ಒಂದು ಸಣ್ಣ ವಿಷಯ ಜನರಿಗೆ ಗೊತ್ತಿರಬೇಕಾದ ಹೇಳ್ತೀನಿ, ಇದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಅಂತಾರೆ. ಕ್ವಾಲಿಟಿ ಕಂಟ್ರೋಲ್ ಅಂತಂದರೆ ಒಂದು ಲ್ಯಾಬ್ರೋಟ್ರಿಯಲ್ಲಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ, ರಕ್ತದ ಟೆಸ್ಟಿಂಗ್ ನಡೀತಾರೆ, ಅದು ಕರೆಕ್ಟಾಗಿ ಆಗ್ತಾ ಇದೆ ಸರಿಯಾಗಿ ಆಗ್ತಾ ಇಲ್ಲ ನೋಡ್ಲಿಕ್ಕೆ ಒಂದು ವಿಧಾನ ಕ್ವಾಲಿಟಿ ಕಂಟ್ರೋಲ್. ಅಂದರೆ ಒಂದು ಲ್ಯಾಬ್ರೋಟ್ರಿಯನ್ನೇ ಚೆಕ್ ಮಾಡುವಂಥದ್ದು, ಒಂದು ಕಂಟ್ರೋಲ್ ಇಟ್ಕೊಳ್ಳೋಂಥ ಒಂದು ವಿಧಾನ ಒಂದು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಉದಾಹರಣೆಗೆ ದೆಲ್ಲಿಯಲ್ಲಿ ಏಮ್ಸ್ ಅಂತ ಒಂದು ಭಾಳ ದೊಡ್ಡ ಒಂದು ವೈದ್ಯಕೀಯ ಸಂಸ್ಥೆ ಇದೆ, ಅಲ್ಲಿಯವರು ತಮ್ಮಲ್ಲಿ ಮಾಡಿದ್ದ ಟೆಸ್ಟ್ ಮಾಡಿದ್ದ ರಕ್ತದ ಸ್ಯಾಂಪಲನ್ನು ನಮ್ಮ ಕಡೆ ಕಳಿಸ್ಕೊಡ್ತಾರೆ, ಇದಕ್ಕೆ ಎಕ್ಸ್ಟರ್ನಲ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತಾರೆ. ಆ ಟೆಸ್ಟ್ ರಕ್ತದ ಸ್ಯಾಂಪಲನ್ನು ನಾವು ನಮ್ಮ ಲ್ಯಾಬ್ರೋಟ್ರಿಯಲ್ಲಿ ನಮ್ಮ ಮಷಿನಲ್ಲಿ ನಾವು ಟೆಸ್ಟ್ ಮಾಡಿ ಆ ರಿಪೋರ್ಟನ್ನು ಅವ್ರಿಗೆ ಕಳಿಸ್ಕೊಡ್ಬೇಕು. ಆವಾಗ ಅವ್ರು ತಿರುಗಿ ನಮಗೆ ಹೇಳ್ತಾರೆ ನಿಮ್ದು ಎಷ್ಟು ಸರಿ ಇತ್ತು ಎಷ್ಟು ಸರಿ ಇದ್ದಿದ್ದಿಲ್ಲ ಅಂತ. ಇದಕ್ಕೆ ಕ್ವಾಲಿಟಿ ಕಂಟ್ರೋಲ್ ಅಂತಾರೆ. ಅಂದರೆ ಎಕ್ಸ್ಟರ್ನಲ್ ಹೊರಗಿನವ್ರದ್ದು ಒಬ್ಬರು ರಕ್ತದ ಸ್ಯಾಂಪಲ್ ಅವರು ಟೆಸ್ಟ್ ಮಾಡಿದ್ದನ್ನು ನಾವು ಮಾಡಿ ನೋಡಿ ಅದು ಸಮ ಅದನ್ನು ಕಡಿಮೆ ಅದನ್ನು ನೋಡಿಕೊಂಡು ನಮ್ಮದು ಒಳ್ಳೆಯದಾಗಿದೋ ಕೆಟ್ಟಾಗಿದೆ ಅಂತ ನೋಡ್ಕೊಳ್ಳೋದು. ಸೊ ಕ್ವಾಲಿಟಿ ಕಂಟ್ರೋಲ್ ಯಾವ ಲ್ಯಾಬ್ರೋಟ್ರಿಯಲ್ಲಿ ನಡೀತಾ ಇದೆ ನೀವು ಕೇಳ್ಬೋದು, ನಿಮ್ಮ ಮಷಿನಿಗೆ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಇದೇನಾ ಅಂತ ನೀವು ಕೇಳಿ ನೋಡ್ರಿ ಯಾವಾಗಾರು ಯಾರು ಲ್ಯಾಬ್ರೋಟ್ರಿ ಹೋದಾಗ. ಅವ್ರು ಹೌದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಲ್ಯಾಬ್ರೋಟ್ರಿ. ಇಷ್ಟು ಮಾಹಿತಿ ಈಗ ಸಾಕನ್ನಿಸ್ತದೆ. ನಮ್ಮ ಶ್ರೋತೃಗಳಿಗೆ ಬಹಳಷ್ಟು ಒಳ್ಳೆಯ ಸಮರ್ಪಕ ಮಾಹಿತಿಯನ್ನು ಕೊಟ್ಟಿರಿ ಡಾಕ್ಟರ್. ನೀವು ಈಗ ನಮ್ಮ ಶ್ರೋತೃಗಳು ತಯಾರಾಗ್ಯಾರ ಅಂತ ತಿಳ್ಕೊತೀನಿ. ಅವರು ಪ್ರಶ್ನೆಗಳನ್ನು ಕೇಳಿ ಮತ್ತೊಮ್ಮೆ ಅವ್ರಿಗೆ ಗಮನಕ್ಕೆ ತರ್ತೀನಿ. ಇವತ್ತಿನ ವಿಷಯ ವೈದ್ಯಕೀಯ ಪ್ರಯೋಗಾಲಯದ ಸದುಪಯೋಗ ಅನ್ನುವಂಥದ್ದು. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ಕೇಳಿ ನಮ್ಮ ಶ್ರೋತೃಗಳು ಅಂತ ಹೇಳ್ತಾ ಕರೆ ತಗೊಳ್ಳೋಣ ಅಂತ. ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಹೇಳಿ, ನಿಮ್ಮ ಹೆಸರು ಹೇಳಿ. ನಮ್ಮ ಅಣ್ಣ ಅವರು ಮೆಡಿಕಲ್ ಕಾಲೇಜ್ ಲೆಕ್ಚರರ್ ಇದ್ರು ಬಾಂಬೆಗೆ, ಕೆಎಂ ಹಾಸ್ಪಿಟಲ್ಗೆ. ಈಗ ನನ್ನ ಪ್ರಶ್ನೆ ಏನಂತಂದ್ರೆ, ನನ್ ಪ್ರೊಸ್ಟೇಟ್ ಗ್ಲಾಂಡ್ಸ್ ಇದೆ, ಟೆಸ್ಟ್ ಮಾಡಿಸ್ಲಿಕ್ಕೆ ಹೋಗಿದ್ದೆ, ಸ್ಕ್ಯಾನಿಂಗ್ ಮಾಡ್ತೀವಿ ಅಂದ್ರು, ಆದ್ರೆ 2 ಲೀಟರ್ ನೀರು ಕುಡಿಬೇಕಂತಂತಾರೆ. ಮಾಲ್ಟ್ರಾಸ್ ಆಗ್ತದೆ ನೀರು ಕಡಿಮೆ ಕುಡಿಬೇಕಂತಂದ್ರೆ 1/2 ಲೀಟರ್ ಆದ್ರೂ ನೀವು ಕುಡಿಬೇಕಂತಾರೆ. ಅದು ಇಸೆನ್ಷಿಯಲ್ ಅದ ಏನ್ರಿ ಡಾಕ್ಟರ್? 2/2 ಲೀಟರ್ ಸ್ವಲ್ಪ ತ್ರಾಸ ಆಗ್ತದೆ ನೀರು ಕುಡಿಲಿಕ್ಕೆ ಅಂತ ಹೇಳಿ. ಬಹಳ ನೀರು ಕುಡಿ ಅಂತಾರೆ, ಒಮ್ಮೆಲಿಗೆ 1 ಲೀಟರ್ ನೀರು ಕುಡಿ ಅಂತಾರೆ, ತ್ರಾಸ ಆಗ್ತದೆ ಸ್ವಲ್ಪ ಕಡಿಮೆ ಕುಡಿಬಹುದೇನ್ರಿ ಡಾಕ್ಟರ್? ಇದೇ ನಾನು ಹೇಳುದು, ಅದು ಆ ಟೆಸ್ಟ್ ರಿಕ್ವೈರ್ಮೆಂಟ್ ಇದೆ. ಅಂದ್ರೆ ಪ್ರೋಸ್ಟೇಟ್ ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ, ಸ್ಕ್ಯಾನಿಂಗ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಒಂದು ಅಲ್ಟ್ರಾಸೌಂಡ್ ಅಲ್ಲಿ ಪ್ರೋ ಬಂದಿರ್ತದೆ, ಅಂದ್ರೆ ಎಕ್ಸ್ರೇ ಮಷಿನ್ ತರ ಒಂದಿರ್ತದೆ. ಅದ್ರದ್ದು ಅಲ್ಟ್ರಾಸೌಂಡ್ ರೇಸ್ ಹೋಗ್ಬೇಕಾದ್ರೆ ಹೊಟ್ಟಿ ಉಬ್ಬಿ ಅದು ಜಾಗದಲ್ಲಿ ಹಿಂಗೆ ನೀರು ತುಂಬಿಕೊಂಡಾಗ ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ ಕಾಣಿಸ್ತದೆ. ಸೊ ಅದು ಅಲ್ಲಿ ನೀರು ತುಂಬಿಕೊಂಡಾಗೆ ಅದು ಪ್ರೋಸ್ಟೇಟ್ ಕೆಳಗಡೆ ಕಾಣಿಸೋದು ಅವ್ರಿಗೆ. ಹಾಂ, ಸೊ ನೀವು ನನಗೆ ಕುಡಿ, ಹೌದು ನಿಮಗೆ ಕಷ್ಟ ಆಗ್ತಾ ಇರೋದು ನಮ್ಗೆ ತಿಳಿತದೆ, ಯಾಕಂದ್ರೆ ಪ್ರೊಸ್ಟೇಟ್ ಗ್ಲ್ಯಾಂಡ್ ಅದು ನಿಮಗೆ ತ್ರಾಸಿದ್ದೆ. ಬಟ್ ಅದು ಪ್ರೊಸ್ಟೇಟ್ ಗ್ಲ್ಯಾಂಡ್ ಅದು ಅಲ್ಟ್ರಾಸೌಂಡ್ ಮಷೀನಿಗೆ ಕಾಣಬೇಕಂತಂದರೆ ಅದು ನೀರು ತುಂಬಿಕೊಂಡಾಗೆ ಅದು ಪ್ರೊಸ್ಟೇಟ್ ಗ್ಲ್ಯಾಂಡ್ ಕಾಣಿಸೋದು. ಸೊ ಅಷ್ಟು ಅದು ಒಂದು ಟೆಸ್ಟ್ ಸಲುವಾಗಿ ನೀವು ಅಷ್ಟು ಸ್ವಲ್ಪ ಏನಂತಾರೆ ನಿಮ್ಮ ತ್ರಾಸನ್ನು ತಡ್ಕೊಂಡು ಹೋದರೆ ಸಹಕಾರ ಕೊಟ್ಟರೆ ಅವ್ರ ಅಲ್ಟ್ರಾಸೌಂಡ್ ಹಾಂ ನಿಮ್ಮ ಪ್ರೊಸ್ಟೇಟ್ ಗ್ಲ್ಯಾಂಡ್ ಸ್ಕ್ಯಾನಿಂಗ್ ಕರೆಕ್ಟ್ ಆಗ್ತದೆ ಸರ್. ಇಲ್ಲ ಇಲ್ಲ, ನೀವು ಹಂಗೆ ಹೇಳಬಾರ್ದು, ಅವ್ರು ಎಷ್ಟು ಹೇಳಿದಾರಲ್ಲ ಅಷ್ಟು ಪ್ರಯತ್ನ ಮಾಡಿ ಕುಡಿದ್ರೆ ನಿಮ್ದು ಟೆಸ್ಟ್ ರಿಪೋರ್ಟ್ ಒಂದು 10 ನಿಮಿಷದಲ್ಲಿ ಮುಗಿದು ಹೋಗ್ಬಿಡ್ತದೆ, ನಿಮ್ಗೆ ಕರೆಕ್ಟ್ ಸರಿಯಾಗಿ ರಿಪೋರ್ಟ್ ಸಿಗ್ತದೆ ನಿಮ್ದು. ಹೌದು ಹೌದು, ಟೆಸ್ಟ್ ಆದ್ರೆ ಹೇಳಿಬಿಡ್ತಾರೆ, 1 ನಿಮಿಷ ಆದ್ಮೇಲೆ ನಿಮ್ಗೆ ಎದ್ದು ಹೋಗ್ಬಿಡಿ ರಿಸೆಸ್ ಅಂತ ಹೇಳ್ತಾರೆ, ಅಲ್ಲಿ ನಿಮ್ಗೆ ಆರಾಮಾಗ್ತದೆ ಅಷ್ಟೇ, ಒಂದು 10 ನಿಮಿಷ ಮಿನಿಮಮ್ ಅರ್ಧ ಲೀಟರ್ ಕುಡಿಯಿರಿ ಅಂದ್ರೆ ಅಷ್ಟು ಕುಡಿಯಿರಿ ಅಂದ್ರೆ ಅಷ್ಟು ರಿಪೋರ್ಟ್ ಬಂತ್ರಿ ಅದು ಅಷ್ಟು ಕುಡಿಬಹುದು, ಅರ್ಧ ಲೀಟರ್ ಕುಡಿಯೋದು ಅಂತಂದ್ರೆ ಡಾಕ್ಟರ್. ಹಾ, ನೀವು ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ಕೇಳಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಕುಡಿದ್ರೆ ನಿಮ್ಮ ರಿಪೋರ್ಟ್ ಚೆನ್ನಾಗಿ. ಜೆನೆಟಿಕ್ ಇಂಜಿನಿಯರಿಂಗ್ ಬಹಳ ಮುಂದುವರ್ತಾರೆ, ಪೆಥಾಲಜಿ ಡಿಪಾರ್ಟ್ಮೆಂಟ್ ಅಡ್ವಾನ್ಸ್ ಕಂಟ್ರೀಸ್ ನಾಗೆ ಬಹಳ ಮುಂದುವರ್ತಾರೆ, ಜೆನೆಟಿಕ್ ಇಂಜಿನಿಯರಿಂಗ್ ಪೆಥಾಲಜಿ ಬಹಳ ಮುಂದುವರ್ತಾರೆ ಡಾಕ್ಟರ್. ಹೌದು ಹೌದು ಹೌದು ಹೌದು ಹೌದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು, ನಮಸ್ಕಾರ ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹೇಳ್ರಿ, ಯಾರು ಮಾತಾಡೋದು? ಹಲೋ, ಕೇಳಿಸ್ಲಿಕ್ಕತ್ತದ? ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕೇಳಿಸ್ತದ ನನ್ನ ಧ್ವನಿ? ಹೇಳ್ರಿ, ಯಾರು ಮಾತಾಡೋದು? ವೀರನಗೌಡ ಪಾಟೀಲ್ ಮೇಡಮ್. ಕೇಳ್ರಿ ವೀರನಗೌಡ್ರ. ಸರ್, ಈಗ ನೀವು ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ ಸರ್. ಆದ್ರೆ ಈಗ ನಂದು ಈಗ ಒಂದು ಡೌಟ್ ಏನಂದ್ರೆ ಸರ್, ಈಗ ಯಾವ್ದೇ ಒಬ್ಬ ಪರೀಕ್ಷೆ ಮಾಡಿದ ಅವ್ರ ರಿಪೋರ್ಟ್ ತಗೊಂಡ ನಂತರ ಅದನ್ನ ಮತ್ತೊಮ್ಮೆ ನಾನು ಇಷ್ಟು ದಿವಸ ಪರೀಕ್ಷೆ ಮಾಡಿಸ್ತಾ ಇದ್ದ ನಡೀತದ, ಅದಕ್ಕಂದ್ರೆ ವ್ಯಾಲಿಡಿಟಿ ಏನಾದ್ರು ಇರತ್ತಂತ ಸರ್ ಅಂತ? ರಿಪೋರ್ಟ್ ಒಮ್ಮೆ ಕೊಟ್ಟದ್ಮೇಲೆ ಹೇಳ್ತೀರಾ? ರಿಪೋರ್ಟ್ ಆದ್ಮೇಲೆ? ಹಾ ಸರ್. ಹಾ ಸರ್, ಅಂದ್ರೆ ರಿಪೋರ್ಟ್ ಕೊಟ್ಟದ್ದು ಅದೇ ಸ್ಯಾಂಪಲ್ ಮೇಲೆ ಹೇಳ್ತಿದ್ದಾರೆ ಅಥವಾ ನೀವು ಟೆಸ್ಟ್ ಮಾಡಿಸ್ಕೋದು? ಅದೇ ಸ್ಯಾಂಪಲ್ ಅಂತಂದ್ರೆ ಈಗ ನಾವು ಯಾವ್ದೇ ಡಾಕ್ಟರ್ ಹತ್ರ ಮತ್ತೊಮ್ಮೆ ನಾವು ಯಾವ್ದೇ ಕಾರಣಕ್ಕೂ ಪರೀಕ್ಷೆ ಅಂತ ಮತ್ತೆ ಚೆಕಪ್ ಅಂತ ಹೋಗೋದಕ್ಕಿಂತ ಮೊದಲು ಅಂದ್ರೆ ಎಷ್ಟು ದಿವಸವರೆಗೆ ನಾವು ಅದ ಮಾಡ್ತಾ ಇದ್ರೆ ನಡೀತದ ಅಂತ ಹಿಂಗ ಅಂತ. ಇದು ನಿಮ್ಮ ಅದು ಆ ಟೆಸ್ಟ್ ಮಾಡೋದು ಮೊದಲೇ ಕಾಣದ ಮೇಲೆ ಅವಲಂಬನೆ ಇರ್ತದೆ. ಈಗ ಸಪೋಸ್ ನೀವು ಹೆಲ್ತ್ ಚೆಕಪ್ ಅಂತ ಹೋಗಿದ್ರೆ ಅಂತ ತಿಳ್ಕೊಳ್ಳಿ, ಅಂದ್ರೆ ನಿಮಗೇನು ತ್ರಾಸಿಲ್ಲ, ಹೆಲ್ತ್ ನಾವು 40 ವರ್ಷ ಆಯಿತು ಹೆಲ್ತ್ ಚೆಕಪ್ ಹೋಗಿದ್ವಿ ಅಂತ, ಇದನ್ನು ಭಾಳ ಮಾಡಬೇಕಾಗಿಲ್ಲ. ನೀವು ನಾಲ್ಕೈದು ವರ್ಷಕ್ಕೆ ಒಮ್ಮೆ ಡಾಕ್ಟರ್ ಪೂರ್ತಿ ಚೆಕಪ್ ಮಾಡಿಸ್ಕೊಂಡು ಲ್ಯಾಬದ ಎಲ್ಲ ಟೆಸ್ಟ್ ಮಾಡಿಸಿದ್ರೆ ಸರಿ, ಆದರೆ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಒಂದು ಕಾರಣಕ್ಕೆ ರೋಗಕ್ಕೆ, ಈಗ ರಕ್ತಹೀನತೆಗೆ ನೀವು ಹೋಗಿದ್ದೆ ಅಂದರೆ ನೀವು ಈಗ ರಕ್ತ ಕೊಟ್ಟು ನಿಮ್ದು ಅನಿಮಿಯಾ ಅಂತ ಗೊತ್ತಾದ್ರು, ಹಿಮೋಗ್ಲೋಬಿನ್ ಕಡಿಮೆ ಆದ ರಿಪೋರ್ಟ್ ಶುರು, ನಿಮ್ದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಶುರು ಆದ್ರೆ 15 ದಿವಸಗಳೇ ಒಮ್ಮೆ ಇನ್ನೊಮ್ಮೆ ಕೊಡಬೇಕು ನಿಮ್ ಹಿಮೋಗ್ಲೋಬಿನ್ ಹೆಚ್ಚಾಗ್ಯದ ಇಲ್ಲ ನೋಡ್ಲಿಕ್ಕೆ, ಅದ್ರ ಮೇಲೆ ಮತ್ತೆ ಅವ್ರದ್ದು ಟ್ರೀಟ್ಮೆಂಟ್ ಹೆಚ್ಚು ಕಡಿಮೆ ಮಾಡ್ತಾರೆ. ಸೊ ಅದು ನೀವು ವ್ಯಾಲಿಡಿಟಿ ಅಂತ ಕೇಳಿದ್ರಲ್ಲ, ಅದು ನೀವು ಯಾವ ಕಾರಣಕ್ಕೆ ಅದು ಟೆಸ್ಟ್ ಮಾಡಿಸಿದ್ರಿ ಅದ್ರ ಮೇಲೆ? ಇನ್ನೊಂದು ಚಿಕ್ಕ ಇದಕ್ಕೊಂದು ಪ್ರಶ್ನೆ ಕೇಳೋದು ಅಂದ್ರೆ ಸರ್, ಹೇಳಿ, ಈಗ ಲಿಪಿಡ್ ಪ್ರೊಫೈಲ್ ಅಥವಾ ಥೈರಾಯ್ಡ್ ಅಂತ ಹಿಂಗ್ ಬಂದಾಗ ಹ್ಯಾಂಗ್ ಅನ್ಸ್ತದೆ? ಹೌದೌದು, ಇದಕ್ಕೂ ಅದೇ. ಈಗ ಥೈರಾಯ್ಡ್, ಈಗ ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ದೊಡ್ಡದಾಗಿದೆ ಅಂತ ಹೇಳಿ ಥೈರಾಯ್ಡ್ ಟೆಸ್ಟಿಂಗ್ ಮಾಡಿಸಿದ್ರೆ, ಅಂದ್ರೆ ಅವ್ರಿಗೆ ಥೈರಾಯ್ಡ್ ರೋಗ ಇದ್ದಾಗ ಥೈರಾಯ್ಡ್ ಪ್ರೊಫೈಲ್ ಮಾಡಿಸಿದ್ರೆ ಅದಕ್ಕೆ ಥೈರಾಯ್ಡ್ ಟ್ರೀಟ್ಮೆಂಟ್ ಶುರು ಆಗ್ತದೆ. ಥೈರಾಯ್ಡ್ ನಾರ್ಮ್ ಅಥವಾ ಒಂದು ಯಾವುದೋ ಗುಳಿಗೆ ಕೊಡ್ತಾರಲ್ಲ, ಅದ್ರಲ್ಲಿ ಒಂದು ಮತ್ತೆ ಒಂದು ತಿಂಗಳಾಗೋದ್ರಲ್ಲಿ ಇನ್ನೊಂದು ಥೈರಾಯ್ಡ್ ಪ್ರೊಫೈಲ್ ಮಾಡಲೇಬೇಕು ಅವ್ರಿಗೆ, ಚಿಕಿತ್ಸೆ ಆದ್ಮೇಲೆ ಗೊತ್ತಾಗಬೇಕಲ್ಲ. ನೀವು ನಿಮಗೆ ಏನೂ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಅಂದ್ರೆ ಇನ್ನೊಂದು ಮಾಡಬೇಕಾಗಿಲ್ಲ, ಇನ್ನೂ 2 ವರ್ಷ ಬಿಟ್ಟು ಆರಾಮಾಗಿ ಮಾಡ್ಕೊಳ್ಳಿ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದ ಸರ್. ಹಲೋ, ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸರ್, ನಾವು ಮುಧೋಳದಿಂದ ಮಾತಾಡ್ತೀರಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವನ್ ಸರ್. ಕೇಳ್ರಿ ಮಾದೇವ, ಈ ಮೇ ಕೆರಸ್ತಿರ್ಲಿ, ಅದಕ್ಕೆ ಎಲ್ಲಿ ಟೆಸ್ಟ್ ಮಾಡಿಸ್ಬೇಕ್ರಿ? ಬ್ಲಡ್ ಅದ್ರಿ, ಯಾವ ಟೆಸ್ಟ್ ಹೇಳ್ರಿ ಅದ್ರ ಸಲುವಾಗಿ? ಬ್ಲಡ್ ಚೆಕ್ ಮಾಡ್ಬೇಕು ಅನ್ನೋದ್ರಿ, ಮೈ ತುರಿಸದ ಅಂತ ಅವ್ರಿಗೆ, ಮೈ ತುರಿಸ್ಲಿಕ್ಕೆ ಟೆಸ್ಟ್ ಯಾವ್ದಾದ್ರು? ಹೇಳಿ ಹೇಳಿ. ಭಯಂಕರ ತುರಿಸ್ತದ್ರಿ. ಯಾವ್ದಾದ್ರು ಲ್ಯಾಬೊರೇಟರಿಯಲ್ಲಿ ಒಂದು ಬೇಸಿಕ್ ಟೆಸ್ಟಿಂಗ್ ಅಂದ್ರೆ ಹಿಮೋಗ್ರಾಮ್ ಅಂದ್ರೆ ರಕ್ತದೊಳಗೆ ತುರಿತಕ್ಕೆ ಅಲರ್ಜಿ ಅಂತ ನಾವು ಹೇಳ್ತೀವಿ, ಅದಕ್ಕೆ ಏನಾದ್ರೆ ಅಂಶ ಅದನ್ನ ನೋಡ್ಲಿಕ್ಕೆ ಯಾವ್ದಾದ್ರೂ ಚಿಕ್ಕದಾದ ಲ್ಯಾಬೊರೇಟರಿಯಲ್ಲಿ ನಡೀತದೆ, ನೀವು ಹೋಗಿ ಟೆಸ್ಟ್ ಮಾಡಿಸ್ಕೋಬಹುದು ಯಾವ್ದಾದ್ರು ಲ್ಯಾಬೊರೇಟರಿಯಲ್ಲಿ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಸರ್? ಓ, ಇದೆ ಇದೆ, ಬೇಕಾದ ಹತ್ರ ಇರುವಂತಹ ಆಸ್ಪತ್ರೆ ಒಳಗೆ ಮಾಡಿಸಬಹುದು ಅಂತ ಹೇಳ್ತಾರೆ ಡಾಕ್ಟರ್. ಹೌದು ಹೌದು, ಮಾಡಿಸಬಹುದು. ಧನ್ಯವಾದ, ನಮಸ್ಕಾರ. ಹಲೋ, ರೇಡಿಯೋ ರೇಡಿಯೋ ದೂರ ಇಟ್ಟು ಕೇಳ್ರಿ ಪ್ರಶ್ನೆ. ಹಲೋ, ಕೇಳಿಸ್ತದ? ನನ್ನ ಮಾತು ಕೇಳಿಸ್ತದ ನಿಮಗ? ಹಾ, ಕೇಳಿಸ್ತೈತ್ರಿ. ಹಾ, ರೇಡಿಯೋ ದೂರ ಇಡ್ರಿ, ಪ್ರಶ್ನೆ ಕೇಳ್ರಿ. ನಿಮ್ಮ ಹೆಸರು? ನರಗುಂದದಿಂದ ಗಂಗಯ್ಯಜ್ಜ ಮಾತಾಡುದು. ಕೇಳ್ರಿ ಪ್ರಶ್ನೆ ಕೇಳ್ರಿ ಗಂಗಯ್ಯಜ್ಜ. ನನಗ 87 ವರ್ಷ ವಯಸ್ಸು, ರಕ್ತ ಪರೀಕ್ಷೆ ಮಾಡಿಸ್ಬೇಕು ಅಂತ ಮಾಡೇನಿ, ಅದಕ್ಕ ಎಷ್ಟ್ ಖರ್ಚು ಬರ್ತೈತ್ರಿ? ಸರ್ಕಾರಿ ನೀವು ರಕ್ತದ ಪರೀಕ್ಷೆ ಮಾಡ್ಬೇಕಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಯಾವುದು ಖರ್ಚು ಬರ್ಲಿಕ್ಕೆ ಇಲ್ಲ, ನೀವು ಹೋಗಿ ಬರೋದು ಖರ್ಚು ನಿಮ್ದಲ್ಲಿ ಇರ್ಬೋದು. ನೀವು ನಿಮ್ಮ ಆಸ್ಪತ್ರೆಯೊಳಗೇನ ಖರ್ಚು ಚೆಕ್ ಮಾಡಿಸ್ಬೇಕಾಗೈತ್ರಿ. ಹಿಂಗೆ ಮಾಡ್ರಿ, ನೀವು ಲ್ಯಾಬೊರೇಟ್ರಿ ಟೆಸ್ಟ್ ಮಾಡ್ಲಿಕ್ಕೆ ಖರ್ಚದ ಬಗ್ಗೆ ಇದಕ್ಕಿಂತ ಮೊದ್ಲು ಬಂದು ವೈದ್ಯರಿಗೆ ತೋರಿಸ್ಕೊಡ್ರಿ ನಿಮ್ಮ ಹೆಲ್ತ್ ಹೆಂಗೆ. ಹಾಂ, ಮೊದ್ಲು ಡಾಕ್ಟರ್ ನಿಮ್ಗೆ ನೋಡಲಿ, ನಿಮ್ಮ ಡಾಕ್ಟರ್ ನೋಡಲಿ, ಆಮೇಲೆ ಏನು ಬೇಕಾಗಿರೋದು ಅಷ್ಟೇ ಕಡಿಮೆ ಇರೋದು ಒಂದಷ್ಟು ಟೆಸ್ಟ್ ಮಾಡಿ ಕಳಿಸೋಣ. ಹಾಗೆ ಲ್ಯಾಬೊರೇಟ್ರಿಗೆ ಬಾಗಲದಲ್ಲಿ ಒಳಗೆ ನೀವು ಬರಬೇಡ್ರಿ, ಮೊದಲು ವೈದ್ಯರಿಗೆ ತೋರಿಸ್ಕೊಂಡು ಆಮೇಲೆ ಲ್ಯಾಬೊರೇಟ್ರಿಗೆ ಬಂದಿ ನೀವು. ಹೌದ್ರಿ, ಡಾಕ್ಟರ್ ಬಂದ್ರೆ ತೋರಿಸ್ಕೊಂಡು ಆ ನಂತರ ಅವ್ರ ರಿಪೋರ್ಟ್ ತಗೊಂಡು ಲ್ಯಾಬೊರೇಟ್ರಿಗೆ ಬರ್ಬೇಕು. ಹೌದೌದು, ಹಂಗ್ ಮಾಡ್ರಿ. ಅಂದ್ರೆ ಖರ್ಚು ಎಷ್ಟು ಬರ್ತೈತಿ ಅಂತ ಅದನ್ನ ರೊಕ್ಕ ತರಾಕ ಕೇಳಿಲ್ಲ. ಖರ್ಚು ಇಲ್ಲಿ ನಮ್ದು ಧಾರವಾಡಕ್ಕೆ ಬರೋ ಹೋಗೋ ಖರ್ಚು ಅಷ್ಟೇ, ನೀವು ಬಂದು ಇಲ್ಲಿ ಬಂದು ತೋರಿಸ್ಕೊಡ್ರಿ, ಆಮೇಲೆ ನಾನು ಹೇಳ್ತೀನಿ. ಕಡಿಕ್ ಕಾರ್ಯಕ್ರಮ ಮುಗಿದ ಕಡಿಕ್ ಬಂದಾಗ ಒಂದು ಫೋನ್ ನಂಬರ್ ಹೇಳ್ತಾರೆ ನಿಮಗೆ, ನೀವು ನನಗೆ ಫೋನ್ ಮಾಡಿಕೊಂಡು ಯಾವ ಟೆಸ್ಟ್ ಅಂತ ಹೇಳ್ತೀನಿ. ಅವ್ರು ಹೇಳ್ತೀನಿ ನೀವು ಯಾವ್ದು ಟೆಸ್ಟ್ ಬೇಕು ಅಂತ ಹೇಳಿದ್ರೆ ಅವರು ಅದಕ್ಕೆ ಎಷ್ಟು ವೆಚ್ಚ ಆಗಬಹುದು ಅಂತ ಹೇಳ್ತಾರೆ ನಿಮ್ಗೆ. ಅದೇ ಹೇಳ್ತೀನಿ, ಎ ಟು ಜೆಡ್ ಎಷ್ಟು ಬೇಕು ಅದಕ್ಕೆ ಖರ್ಚ ಹೇಳ್ತಾರೆ. ಒಂದು ಫೋನ್ ನಂಬರ್ ಕಳಿಕೆ ನೀವು ಕಾಲ್ ಮಾಡಿ ಕೇಳ್ಬೋದು. ಕೇಳ್ತಾ ಇರಿ, ಕಾರ್ಯಕ್ರಮ ಕೇಳ್ತಾ ಇರಿ. ಗಂಗಯ್ಯಜ್ಜ ಧನ್ಯವಾದ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹಲೋ, ಹಾ ಹೇಳ್ರಿ, ಯಾರು ಮಾತಾಡೋದು? ಎಸ್ ಡಿ ಎಂ ಆರೋಗ್ಯ ಸಂವಾದ. ರಾಯಬಾರಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡೋದ್ರಿ. ಪ್ರಶ್ನೆ ಕೇಳ್ರಿ, ಶುಗರ್ ಎಷ್ಟು ತಿಂಗಳಿಗೆ ಚೆಕ್ ಮಾಡ್ಬೇಕ್ರಿ ಮೇಡಮ್? ಡಾಕ್ಟರ್ ಇದ್ದಾರೆ ಹೇಳ್ತಾರ. ಹಾಂ, ನೀವು ಶುಗರ್ ನಿಮ್ಗೆ ಅದನ ಶುಗರ್ ಇಲ್ರಿ? ಶುಗರ್ ಇಲ್ರಿ. ಹಾಂ, ಈಗ ನೀವು ಶುಗರ್ ಇತ್ತಂದ್ರೆ ಒಬ್ಬರು ಡೆಫಿನೆಟ್ಲಿ ಯಾರೇ ಒಬ್ಬ ಡಾಕ್ಟರ್ ಕಡೆಗೆ ಟ್ರೀಟ್ಮೆಂಟ್ ತಗೋತಿರ್ತಿರ್ಲ? ಹ್ಞೂ ರೀ. ಹೌದಲ್ಲ, ಸೊ ಅವ್ರಿಗೆ ಗೊತ್ತಿರ್ತದೆ. ಈಗ ನಿಮ್ಮ ಶುಗರ್ದು ಫಸ್ಟ್ ಮೊದಲೇ ಸರ್ತಿಗೆ ಡಯಾಬಿಟಿಸ್ ಅಂತ ಅಂದ್ರೆ ಶುಗರ್ ಕಂಡು ಹಿಡಿದಾಗ ಫಸ್ಟ್ ಟೈಮ್ ಕಂಡು ಹಿಡಿದಾಗ ಹಿಡಿದ್ರೆ ಎಷ್ಟು ಪ್ರಮಾಣದಾಗ ಅದಂತ ಗೊತ್ತಿರ್ತದೆ. ಈಗ ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ, 40-45 ವರ್ಷ ತನಕ ಗೊತ್ತಾಗಲಾರ್ದೆ ಒಮ್ಮೆಲೆಗೆ ತಲೆ ಸುತ್ತ ಬಂದು ಬಿದ್ದಾಗ 300-400 ಹೋಗಿದ್ದಿರ್ತದೆ. ಅವಾಗ ಆಯ್ತಾಯ್ತು, 120 ಅಂದ್ರೆ ಪರ್ಫೆಕ್ಟ್ಲಿ ನಾರ್ಮಲ್. ನಾನು ಹೇಳ್ತಿರೋದು 300-400 ಹೋದಾಗ ಪ್ರತಿ 6 ತಾಸಿಗೊಮ್ಮೆ ಚೆಕ್ ಮಾಡ್ಬೇಕಾಗ್ತದೆ. ಅಷ್ಟು ಅಂದ್ರೆ ಅದ್ರದ್ದು ಶುಗರ್ದು ಪ್ರಮಾಣದ ಮೇಲೆ ಅದ್ರದ್ದು ಸೀರಿಯಸ್ನೆಸ್ ಅಂದ್ರೆ ಟೆಸ್ಟ್ ಮಾಡೋದು ಫ್ರೀಕ್ವೆನ್ಸಿ ಇರ್ತದೆ. ನೀವು 120 ಅಂದ್ರೆ ಆರಾಮಾಗಿರ್ರಿ, 5-6 ತಿಂಗಳಿಗೊಮ್ಮೆ ಮಾಡಿದ್ರು ಸಾಕು. ಸಾಕು. ಹಲೋ, ಎಸ್ ಜಿ ಎಂ ಆರೋಗ್ಯ ಸಂವಾದ. ಇದು ನಾನು ಕಡಕೋಯಿಂದ ಮಾತಾಡಿದ್ರಿ, ಗಂಗಪ್ಪ ಅಂತ. ಕೇಳಿ ಗಂಗಪ್ಪನವ್ರ, ಶುಗರ್ ನಮ್ದು 280-320 ಹಿಂಗ್ ಬರ್ತದ್ರಿ. ಅದಕ್ಕೆ ಅದು ಒಮ್ಮೆ ಹೆಚ್ಚು ಕಡಿಮೆ ಆಗೋಕೆ, ಇಲ್ಲ ನೀವು ಜಾಸ್ತಿ ಒಮ್ಮೆ ಶುಗರ್ ಹೆಚ್ಚು ಕಡಿಮೆ ಆಗೋ ಸಂಬಂಧ ಊಟ ಕಡಿಮೆ ಶುಗರ್ ಕಡಿಮೆ ಮಾಡಬೇಕು, ನೀವು ಶೀಸ್ ಹಿಂಗ್ ಬರ್ತೀವಿ. ಈಗ ನೀವು ಆ ಶುಗರ್ ಏನಾರ ಗುಳಿಗೆ ಅಥವಾ ಇಂಜೆಕ್ಷನ್ ಇನ್ಸುಲಿನ್ ಇಂಜೆಕ್ಷನ್ ಹೇಳಿದಾರ ಯಾರ ಡಾಕ್ಟರ್ ನಿಮ್ಗೆ? ಹ್ಞೂನ್ರಿ, ಸರ್ಕಾರಿ ಇದ್ರೊಳಗೆ ಹೇಳಿದಾರ, ಅವನ್ನ ತಗೊಂಡಿರ್ತೀವ್ರಿ. ಹಾಂ, ಅದನ್ನ ತಗೊಂಡು ಮತ್ತೆ ಊಟದಲ್ಲಿ ಸಕ್ಕರೆ ಮತ್ತು ಸಿಹಿ ಅಂತ ಕಡಿಮೆ ಮಾಡೋ ಅಂತ ಹೇಳಿದಾರಲ್ಲ. ನೀವು ಈಗ ಶುಗರ್ ಟೆಸ್ಟ್ ಮಾಡಿದ್ ಯಾವಾಗ? ಈಗ ಈಗ ಹಿಂದುಗಡೆ ಅಂದ್ರೆ ಯಾವಾಗ ಮಾಡಿದ್ದು? ಅದು 2022 ಇಸ್ವಿ ಜನವರಿಯಾಗಿ ಮಾಡ್ಕೊಂಡು. ಓ, ಹಂಗಿದ್ರೆ ನೀವು ಈಗ ಮಾಡಿಸ್ಕೋಬೇಕು. ಈಗ ಇಷ್ಟು ನಿಮಗೆ ಇಷ್ಟು ಶುಗರ್ ಇದ್ದು ಮತ್ತು ಗುಳಿಗೆ ತಗೋತಿದ್ರೆ ವರ್ಷಕ್ಕೊಮ್ಮರೆ ನೀವು ಅದಕ್ಕಿಂತ ಹೆಚ್ಚು ಮಾಡಬೇಕು. ಈಗ ನೀವು ಮಾಡಿಸ್ಕೋಬೇಕು ಈಗ ಶುಗರ್ ಟೆಸ್ಟಿಂಗ್. ಈಗ ಪ್ರತಿ ತಿಂಗಳು ಮಾಡಿಸ್ತಿರ್ತೀನಿ ಸರ್, ಅದು ಏರ್ ಪೇರ್ ಆಕೈತಲ್ಲ ಅದನ್ನ ಕೇಳಿ. ಹೌದೌದು, ಏರ್ ಪೇರ್ ಯಾಕಂದ್ರೆ ನೀವು ಡಾಕ್ಟರ್ ಟೆಸ್ಟ್ ಆದ್ಮೇಲೆ ಚೇಂಜ್ ಆಗಿದ್ದರೆ ಹೋಗಿ ಡಾಕ್ಟರ್ಗೆ ತೋರಿಸಿರ ನೀವು ಇಮಿಡಿಯೇಟ್ಲಿ ಅವಾಗ ಹೋಗಿ ತೋರಿಸ್ಕೊಡ್ತೀರಾ? ಹ್ಞೂ ರೀ. ಹ್ಞೂ, ಅವರು ಡೋಸಲ್ಲಿ ಚೇಂಜಸ್ ಮಾಡ್ತಾರೆ, ಡಯಾಬಿಟಿಸ್ ಕೊಡೋ ಡ್ರಗ್ಸಲ್ಲಿ ಡೋಸಲ್ಲಿ ಚೇಂಜಸ್ ಮಾಡ್ತಾರೆ. ಹೆಚ್ಚಾದ್ರೂ ಚೇಂಜ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ತಾರೆ, ಕಡಿಮೆ ಆದಾಗ ಸ್ವಲ್ಪ ಹೆಚ್ಚು, ಹೀಗೆ ಡೋಸ್ ಚೇಂಜ್ ಮಾಡಿ ನಿಮ್ಮ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ಅದ್ರ ಪದ್ಧತಿ, ಅದ್ರದ್ದು ಟ್ರೀಟ್ಮೆಂಟ್. ಅದು ಟ್ರೀಟ್ಮೆಂಟ್ ಇಲ್ಲ ಇಲ್ಲ, ಡಯಾಬಿಟಿಸ್ ಅಂದ್ರೆ ಈಗ ಅಂದ್ರೆ ಚಿಕಿತ್ಸೆ ಅಂದ್ರೆ ಅದನ್ನು ಪೂರ್ತಿ ದೇಹದಿಂದ ತೆಗಿಲಿಕ್ಕೆ ಆಗಲ್ಲ, ಆದ್ರೆ ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಆರೋಗ್ಯ ಸ್ಥಿತಿ ನೋಡಿಕೊಂಡು ಅದನ್ನು ಕಂಟ್ರೋಲ್ ಮಾಡ್ಕೋತ ಸುಖದಿಂದ ಜೀವನ ಕಳಿಬಹುದು. ಆದ್ರೆ ಟ್ರೀಟ್ಮೆಂಟ್ ಅಂದ್ರೆ ಕ್ಯೂರ್ ಅಂದ್ರೆ ತೆಗೆದುಹಾಕ್ಲಿಕ್ಕೆ ಆಗುದಿಲ್ಲ, ಅದೇ ರೋಗ ಅಂತ, ಡಿಸಾರ್ಡರ್, ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು ಅದಕ್ಕೆ. ಈಗ ಔಷಧ ಕೊಡ್ತಾರೆ ಬೇರೆ ಕಡೆ ಏನು ತಗೋಬಾರ್ದ್ರಿ ನಾವು, ಈಗ ಇದನ್ನ ಅಷ್ಟೇ ಇದನ್ನ ಮಾಡ್ಬೇಕು. ಈಗ ಬೇರೆ ಔಷಧ ಹಿಂಗ ಟಿವಿ ಒಳಗ ಮೊಬೈಲ್ ಒಳಗ ಬಿಡ್ತಾರಲ್ಲ, ಅವನೇನು ತಗೊಳ್ಳೋಣ? ಇಲ್ಲ ಇಲ್ಲ, ತಗೋಬಾರ್ದು, ತಗೋಬಾರ್ದು. ತಜ್ಞ ವೈದ್ಯರನ್ನ ಭೇಟಿಯಾಗ್ರಿ ಅಂತ ಡಾಕ್ಟರ್ ಹೇಳಿದ್ರೆ ಔಷಧ ಅಷ್ಟೇ ತಗೊಳ್ರಿ. ನೀವು ಮೊಬೈಲ್ದಲ್ಲಿ ಎಲ್ಲಿ ನೋಡಿದ್ದೆ ತಗೊಳ್ಬೇಡಿ, ಪ್ಲೀಸ್ ತಗೋಬಾರ್ದು ಅಷ್ಟೇ. ಅದಕ್ಕೆ ಅದಕ್ಕೆ ಶುಗರ್ ಬಿ ಪಿ ಒಂದೇ ತಿಂಗಳಲ್ಲಿ ಖಾಲಿ ಮಾಡ್ತೇನೆ ನಿಮ್ಗೆ ಅಂತ ತೊಂದರೆ ಅದಕ್ಕೆ. ಇಲ್ಲ ಇಲ್ಲ ಇಲ್ಲ, ಕ್ಲಿಯರ್ ಆಗಿ ಹೇಳಿಕತಾರೆ ನಿಮಗೆ ಗೊತ್ತಾನ. ಧನ್ಯವಾದ, ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಅಂದ್ರೆ ನಾವ್ ಇಲ್ಲಿ ಮಂಜುನಾಥ್ ನಾಡಿಗರ್ ಅಂತ ಹಳೆ ಹುಬ್ಳಿಯಿಂದ. ಮಂಜುನಾಥ್, ಪ್ರಶ್ನೆ ಕೇಳ್ರಿ. ಆದ್ರೆ ಇವತ್ತಿನ ವಿಷಯ ಏನಾದ್ರು ಕೇಳಿದ್ದಲ್ಲ ಇವಾಗ, ಅದ್ರ ಸಂಬಂಧ ವೈದ್ಯಕೀಯ ಪ್ರಯೋಗಾಲಯದ ಸದುಪಯೋಗ ಅಂತ ನಾ ಸಾಕಷ್ಟು ಸಲ ಹೇಳಿನಿ ಮಂಜುನಾಥ್. ಆಯ್ತು ಮಂಜುನಾಥ್ ಅವರು, ನಿಮ್ಗೆ ವಿವರಣೆ ಕೊಡ್ತೀನಿ. ವೈದ್ಯಕೀಯ ಪ್ರಯೋಗಾಲಯ ಅಂದರೆ ಲ್ಯಾಬ್ರೋಟ್ರಿ. ಲ್ಯಾಬ್ರೋಟ್ರಿಯಲ್ಲೇ ಕೆಲವೊಂದು ವಿಧಾನಗಳು, ಕೆಲವೊಂದು ತಜ್ಞರು ಕೆಲಸ ಮಾಡಿ ನಿಮಗೆ ಏನು ಬೇಕಾಗಿರೋದು, ರಕ್ತದ ನಮೂನೆ ಇರ್ಬೋದು, ಮಲಮೂತ್ರ ನಮೂನೆ ಇರ್ಬೋದು, ಇದ್ರ ಬಗ್ಗೆ ರಿಪೋರ್ಟ್ ಕೊಡುವಂಥದ್ದು ಒಂದು ಜಾಗ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ತಪಾಸಣೆ ಬಗ್ಗೆ ಏನು, ನಾವು ತಪಾಸಣೆ ಆದಮೇಲೆ ಏನು ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ರೋಗಿಗಳ ಬಗ್ಗೆ ಇರಬೇಕು. ಇದೇ ಇದು ಇವತ್ತಿನ ವಿಷಯ. ಧನ್ಯವಾದ. ಧನ್ಯವಾದ. ಹಲೋ, ಜಿಮ್ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ನಾನು ನೇಮಿತ್ ಕೇಳೋಗ ಶಿರೋಳದಿಂದ ಉದಯ ಟೇಲರ್ ಮಾತಾಡ್ತಾ ಇರೋದು ಮೇಡಮ್. ಗುರುನಾಥ್ ಅಂತ ನಿಮ್ಮ ಹೆಸರು ಹೇಳ್ರಿ. ಗುರುನಾಥ್ ಕೇಳಿ, ಪ್ರಶ್ನೆ ಕೇಳ್ರಿ. ಹಾ, ಗುರುನಾಥ್ ಮೆನಸಿ ಮೇಡಮ್ ಕೇಳ್ತಾ. ಈಗ ಪ್ರಯೋಗಾಲಯದೊಳಗ್ರಿ ಅವರು ಟೆಸ್ಟ್ ಮಾಡ್ತಾರಲ್ಲ ಮೇಡಮ್, ಮಾಡಿದ ತಕ್ಷಣ ಅದ್ರದ್ದ ವಿವರಣೆಯನ್ನ ತಿಳಿಸುದಿಲ್ಲ, ಒಂದ್ ಬಂಧುಗಳಿಗೆ ಆಗ್ಲಿ ರೋಗಿಗಾಗ್ಲಿ. ಆಮ್ಯಾಗ ಎರಡನೇತ್ರಿ ಒಂದ್ ಅವ್ರು ನಾಲ್ಕೈದು ಟೆಸ್ಟ್ ಕೊಟ್ಟಿರ್ತಾರ, ಒಂದ ಟೆಸ್ಟ್ ಮಾಡಿ ಕಳಿಸಿ ಬಿಡ್ತಾರಲ್ರಿ, ಇದಕ್ಕೇನ್ ನಿಮ್ಮ ಅಭಿಪ್ರಾಯ? ಇಲ್ಲ ಇಲ್ಲ, ಹೇಳ್ತಾರೆ ಡಾಕ್ಟರ್ ಉತ್ತರ ಹೇಳ್ತಾರ ಇಷ್ಟೊತ್ತು. ಯಾಕಂದ್ರೆ ಹಿಂಗ ಆಗಿದ್ರು ಈಗ ಅದಕ್ಕೆ ಎಲ್ಲ ಕೇಳುವುದರಿಗೆ ಅನುಕೂಲ ಆಗಲಿ ಅಂತ ನಾ ಕೇಳಿದೆ ಸರ್. ಹೌದೌದು, ಈಗ ಮೊದ್ಲೇದು ಈಗ ಹೇಳಿ ಹೇಳಿ ಮೊದ್ಲೇದು ವಿವರಣೆ. ವಿವರಣೆ ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಯಾಕೆ ಟೆಸ್ಟ್ ಮಾಡಿಸ್ಕೊಳ್ದು ಇದು, ಅದ್ರ ವಿವರಣೆ ಹೇಳ್ತಿದ್ರಲ್ಲ. ಅಲ್ರಿ, ಅದು ಟೆಸ್ಟ್ ಮಾಡಿಂದ ಬಂಧುಗಳಿಗಾಗ್ಲಿ ರೋಗಿಗಾಗ್ಲಿ ಹೇಳೋದೇ ಇಲ್ರಿ, ಅದನ್ನ ಆ ಡಾಕ್ಟರ್ ಕಡೆ ಹೋಗ್ಬಿಟ್ಟೆ ಅಂತಾರ ಅವರು ಯಾಕೆ ಅಂತ. ಹಾ ಹಾ, ಈಗ ಏನದ ಅಂದ್ರೆ ಇದು ಒಂದು ಮಹತ್ವದ ಪ್ರಶ್ನೆ. ಯಾವ ಡಾಕ್ಟರ್ ನಿಮ್ಗೆ ನೋಡಿದ್ದಾರಲ್ಲ ಅವ್ರು ಅದು ಟೆಸ್ಟ್ ಎದಕ್ ಮಾಡಿದ್ವಿ ಅಂತ ಆ ಡಾಕ್ಟರ್ ಗೊತ್ತಿರ್ತದೆ, ಹೌದಲ್ಲ? ಈಗ ಆಯ್ತು ಸರ್, ಈಗ ಗುರುತಿಲ್ಲ ಬಂದ ಟೆಸ್ಟ್ ಮಾಡಿದಾರಿಗೂ ಇದೇ ವಿವರಣೆ ಹೇಳ್ತಾರಲ್ಲ ಯಾಕೆ ಅಂತ. ಸರಿಯಾಗಿ ಇದು ನಾ ಮೊದ್ಲಿಂದ ಹೇಳ್ತಾ ಇದ್ದೆ. ಲ್ಯಾಬ್ರೋಟ್ರಿ ಅಂದ್ರೆ ಒಂದು ವೈದ್ಯರು ಒಂದು ರೋಗಿಯನ್ನು ನೋಡ್ಕೊಂಡು ಅವನ ಪರಿಸ್ಥಿತಿ ಅನುಗುಣವಾಗಿ ಯಾವ ಟೆಸ್ಟ್ ಬೇಕಂತ ಅದು ರಿಪೋರ್ಟ್ ತರಿಸ್ಕೊಂಡು ಆ ರೋಗಿಗೆ ಕೊಡುವ ಸಲಹೆ ಅದು ರಿಪೋರ್ಟ್. ಆ ರಿಪೋರ್ಟನ್ನು ರೋಗಿಯಿಂದ ಬೇರೆ ಮಾಡಿ ನೋಡುವಂತ ಅರ್ಥ ಇಲ್ಲ. ಅದಕ್ಕೆ ಪ್ರತಿ ಲ್ಯಾಬ್ರೋಟರಿದವ್ರು ಹೇಳಿರ್ತಾರೆ, ಅಂದ್ರೆ ನೀವು ಅದನ್ನ ಹೇಳೋಕ್ಕಿಂತ ಆ ಯಾರು ಡಾಕ್ಟರ್ ನೋಡಿದ್ದಾರಲ್ಲ ಅವ್ರು ಅದನ್ನ ಸರಿಯಾಗಿ ತಿಳಿಸ್ಕೊಡ್ತಾರ ಅಂತ ಹೇಳ್ತಾರೆ. ಅದರದಿಂದ ಹಂಗ ಹೇಳ್ತಾರ ಅವ್ರಷ್ಟೇ. ಅಂದ್ರೆ ಡಾಕ್ಟರ್ ಒಂದು ಈಗ ನಾಲ್ಕು ಟೆಸ್ಟ್ ಕೊಟ್ಟಾಗ ಒಂದ ಟೆಸ್ಟ್ ಮಾಡಿ ಕಳಿಸಿ ಬಿಡ್ತಾರ, ಮತ್ತ ಹೊಳ್ಳಿ ರಿಪೋರ್ಟ್ ಹೊಳ್ಳಿ ಪುನಃ ಕಳಿಸ್ತಾರ್ರಿ. ನಾಲ್ಕು ಟೆಸ್ಟ್ ಅಲ್ಲಿ ಒಂದೇ ಇಲ್ಲ, ಇದು ನಾನೇನು ಇದ್ರ ಬಗ್ಗೆ ಹೇಳಿಕ್ ಸಾಧ್ಯ ಇಲ್ಲ. ನಾಲ್ಕು ಟೆಸ್ಟ್ ಮಾಡ್ರಿ ಅಂತಂದಿದ್ದಾಗ ನಾಲ್ಕು ಟೆಸ್ಟ್ ಮಾಡ್ಬೇಕಾಗಿರೋದು, ಬಹುಶಃ ಮಾಡ್ತಾರೆ. ಅವರು ಹಿಂಗ ಮಾರ್ಕ್ ಮಾಡಿ ಕಳಿಸಿದಾಗ ಒಂದೇ ಟೆಸ್ಟ್ ಮಾಡಿದಾರೆ ಸರ್, ಅಂತ ಉದಾಹರಣೆ ಬಂದಿವೆ. ಅದಕ್ಕೆ ನಿಮ್ಮ ತಲೆ ಏನೋ ಸಿಕ್ಕಿದ್ಯಾನ ಇಲ್ಲ, ನೀವು ಕೇಳ್ಬೇಕ್ರಿ ಅವಾಗ ಯಾಕೆ ನಾಲ್ಕು ಹೇಳಿದ್ರಲ್ಲ ಒಂದ ಮಾಡಿದ್ರಿ ಅಂತ ಕೇಳ್ಬಹುದು. ಇಲ್ಲ ಇಲ್ಲ, ಅವ್ರು ಡಾಕ್ಟರ್ ಕಡೆ ಹೋಗ್ಲಿ ಇವ್ರು ಹಿಂಗ ಅಂತಾರ. ಹೌದಾ? ಮತ್ತೆ ನೀವು ಆ ಲ್ಯಾಬ್ರೋಟ್ರಿಗೆ ಕೇಳ್ಕೊಡ್ರಿ, ಮತ್ತೆ ಡಾಕ್ಟರ್ ಬರೆದಿದ್ದಾರೆ, ಮತ್ತೆ ಮಾಡಿಸ್ಬೇಕು ನಮಗೆ ಬೇಕೇ ಬೇಕು ಅಂತ ಹೇಳ್ಕೊಡ್ರಿ. ಮತ್ತೆ ಇದೇ ಹಾದಿ ಅದರಲ್ಲಿ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಬಾಲಗಾವ್ ಶೇಣ ಮಾತಾಡಿದ್ರಿ. ಯಾವ ಊರಿಂದ? ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳ್ರಿ, ಯಾರು ಮಾತಾಡೋದು? ಹಲೋ ರೀ ಮೇಡಮ್. ನಮಗ ಅಲರ್ಜಿ ಐತ್ರಿ. ಹೇಳ್ರಿ, ನಿಮ್ದು ಏನು ಪ್ರಶ್ನೆ ಹೇಳ್ರಿ. ಅಲರ್ಜಿ ಅಂತ ಹೇಳ್ತಾ ಇದ್ರಲ್ಲ, ಅಲರ್ಜಿ ಐತ್ರಿ, ಅದಕ್ಕೆ ನಾವು ಯಾಕೆ ಟೆಸ್ಟ್ ಮಾಡ್ಬೇಕ್ರಿ? ನೀವು ಯಾವ ಊರಿಂದ ಮಾಡ್ಲಿಕ್ಕೆ? ನಿಮ್ ಹೆಸರೇನು? ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ. ನಿಮಗೆ ಅಲರ್ಜಿ ಇದ್ದಕ್ಕಂದ್ರೆ ತುರಿಸ್ತಿರ್ಬೇಕಾಗ ಅಥವಾ ಅಲರ್ಜಿ ತರ ಇದ್ದಂದ್ರೆ ಏನಾಗ್ತದೆ ಹೇಳ್ರಿ? ಅದು ಏನಾಗ್ತದ್ರಿ, ಈಗ ಬಂಜಾಲದ ಹೂ ಇರ್ತದ್ರಲ್ಲ, ಅದ್ ಹಾದ್ಯಂದ್ರೆ ಮೂಗಿನ ತಳ ಸುಂಬಳ ಕಂಡ್ಲಿ ನೀರ್ ಬರ್ತೈತ್ರಿ, ಪುಡಾರಿ ಕಸ ಹಾಕಿಟ್ಟಿನಂದ್ರೆ ಇದನ್ನ ಬರ್ತೈತಿ. ಹೊಲ್ದಾಗೆಲ್ಲ ಅಡ್ಡಾಡ್ದಾಗ ಅಂತೀರಿ? ಇದು ಸಾಮಾನ್ಯವಾಗಿ ಬರೋದು ಬಹಳ ರೋಗ. ಇದು ರಾಶಿ ಮಾಡೋ ಟೈಮಲ್ಲಿ ಅದ್ರದ್ದೆಲ್ಲ ಡಸ್ಟ್ ಬಂದಿದೆ, ಅಂದ್ರೆ ಹೂವಿಂದ ಪರಾಗ ಅಂತಾರಲ್ಲ, ಅದು ಬಂದ ಪ್ಲೇ ಇದಾಗುವ ಅಲರ್ಜಿ. ಇದಕ್ಕೆ ನೀವು ಅಲ್ಲಿ ಲೋಕಲ್ ಡಾಕ್ಟರ್ ತೋರಿಸ್ಬಹುದು ಅಥವಾ ಲ್ಯಾಬ್ರೋಟರಿ ಟೆಸ್ಟ್ ಮಾಡಿಸ್ಬೋದು. ಬಟ್ ಕೆಲವೊಬ್ಬರಿಗೆ ನೀವು ಒಂದು 5-10 ಜನ ಕೆಲಸ ಮಾಡ್ತಿರ್ತೀವಿ, ಎಲ್ಲರಿಗೂ ಅದು ಇರ್ಲಿಕ್ಕಿಲ್ಲಲ್ಲ, ನಿಮ್ಗೆ ಒಬ್ಬರಿಗೆ ಇರ್ಬೇಕಲ್ಲ ಅದು. ಅಂದ್ರೆ ನಾವು ಹಿಂದ್ಕೊಂಡು ಗೋಕಾಕ ಇವ್ರು ಇದ್ರ ಸಂಬಂಧ ಚೆಕ್ ಮಾಡ್ಕೊಂಡಿದ್ರಿ, ಅವ್ರು ಲಿಂಬಿಕಾಯಿ ತಿನ್ಬೇಡ ಆಗ್ತೀನಿ ಬೇಡ ಅದನ್ನು ಪಾಲಿಸಿದ್ರಿ, ಅದನ್ನು ಕಂಟ್ರೋಲ್ ಆಗ್ಬೋದ್ರಿ. ಅದಕ್ಕೆ ನೀವು ನಿಮ್ಮ ಕೆಲವೊಂದು ರೋಗ ಹೆಂಗಿರ್ತಾವ ಅಂದ್ರೆ ನಮ್ಮ ದೇಹ ಸ್ಥಿತಿ ಹಂಗೆ ಇರ್ತದೆ. ಆ ಅದ್ರದ್ದು ರಾಶಿ ಮಾಡಿದಾಗ ಬರೋ ಹೂವಿನ ಪರಾಗದಿಂದ ನಿಮ್ಗೆ ಅಲರ್ಜಿ ಅದ ಅಂತ ಗೊತ್ತಾದಾಗ ಅದನ್ನು ಕಡಿಮೆ ಮಾಡಬೇಕಾಗಿರೋದು ಒಂದೇ ಲ್ಯಾಬ್ರೋಟರಿ ಟೆಸ್ಟ್ನಿಂದ ಕಡಿಮೆ ಆಗೋದು ಅಲ್ಲದು ನೀವು ಅದು ಮುದ್ದಾಗ ನೀವು ಮುಖದ ಮೇಲೆ ಒಂದು ಮಾಸ್ಕ್ ಥರ ಅಥವಾ ಒಂದು ಮಾರಿ ಮೇಲೆ ಒಂದು ಅರವಿದ ಒಂದು ಕಟ್ಕೊಂಡು ನೋಡಿದಿರಾ ಕೆಲಸ ಮಾಡ್ಬೇಕಾದ್ರೆ ಕಡಿಮೆ ಆಗ್ತದೋ ಏನೋ ಅವಾಗಂತ ಈಗ 10 ನಿಮಿಷ ನೀರಾಗ ಕಾಲು ಇಟ್ಕೊಂಡು ನಿಂತು ತಿಳಿ ಹಾ ಹೇಳಿ ದಾದಳ ಮೂಗಲೇ ಸುಮ್ಮನೆ ತಣ್ಣ ತಣ್ಣ ಸೋರ್ತದೆ ಕಣ್ಣಲ್ಲಿ ಕಣ್ಣು ಕೆಂಪಾಗಿ ನೀರು ದಾದ ಸೋರ್ತಾವ್ರಿ ಹಂಗಿದ್ರೆ ನಾನು ಅಲ್ಲಿ ಲೋಕಲ್ ಡಾಕ್ಟರ್ ಒಬ್ಬರು ಯಾರಿದ್ರು ತೋರಿಸ್ಕೊಂಡು ರಕ್ತದಾಗ ಒಂದು ಯೋಸಿನೋಫಿಲ್ ಟೆಸ್ಟ್ ಅಂತ ಇರ್ತದೆ ಅದನ್ನ ಮಾಡಿಸ್ಕೊಂಡು ನಿಮ್ಗೆ ಗೊತ್ತಾಗ್ತದೆ ಅಲರ್ಜಿ ಅದನ್ನ ಇಲ್ಲ ಅಂತ ಇದನ್ನ ಮಾಡಿಸ್ಕೋಬಹುದು ನೀವು ನೀವು ಡಾಕ್ಟರ್ ತೋರಿಸೋರು ಇಯೋಸಿನೋಫಿಲ್ ಟೆಸ್ಟ್ ಅಂತ ಇರ್ತದೆ ಗೊತ್ತಾಗ್ತದೆ ಇಯೋಸಿನೋಫಿಲ್ ಅಂತ ಸಮಯ ಆಗ್ತಾ ಬಂತು ಮಸ್ತಾನ್ ಡಾಕ್ಟರ್ ಹೇಳಿಕತರ ನೀವು ಒಂದು ಆಸ್ಪತ್ರೆಗೆ ಹೋಗಿ ತೋರಿಸಿ ನೀವು ಹಿಂಗ್ ಮಾಡ್ರಿ ಎಸ್ ಡಿ ಎಂ ಆಸ್ಪತ್ರೆಗೆ ಬಂದು ಟೆಸ್ಟ್ ಮಾಡಿಸ್ಕೊಡ್ರಿ ನನಗೆ ಬಂದು ಭೇಟಿ ಆಗ್ರೆ ನಾನು ನಿಮ್ಗೆ ಹೇಳ್ತೀನಿ ಅದ್ರ ಬಗ್ಗೆ ಬಂದ್ಬಿಡ್ರಿ ಧನ್ಯವಾದ ಧನ್ಯವಾದ ಮಸ್ತಾನ್ ನಾವು ಈಗ ಹೇಳ್ತೀವಿ ನಿಮ್ಗೆ ದೂರವಾಣಿ ಸಂಖ್ಯೆ ಹೇಳ್ತೀವಿ ಧನ್ಯವಾದ ಧನ್ಯವಾದ.